ಪ್ರತಿ ಗುರುವಾರ ಸಂಜೆ ಕೃಷಿ ಕಾರ್ಯಕ್ರಮದಲ್ಲಿ ಬಿತ್ತರವಾಗಲಿವೆ. ಪರಿಸರ ಪ್ರಿಯ ಕೃಷಿಗೆ ಮಾರ್ಗದರ್ಶಿ ವಿಚಾರಗಳನ್ನು ತಿಳಿಸುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯೋಲಜಿ ಮತ್ತು ಸ್ಟಮಕ್ ಪೆಟ್ ಸಿಜಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8871724848 ಅಥವಾ ವಿಸಿಟ್ ಮಾಡಿ www.cancermiraj.com. ಆತ್ಮೀಯ ಕೇಳುಗರೆ, ಗುರುವಾರ ರಾತ್ರಿ 9:30 ಚಿನಾರ್ ಮರಗಳ ಸಾಕ್ಷಿ ರಾಷ್ಟ್ರೀಯ ನಾಟಕ. ರಾಷ್ಟ್ರೀಯ ನಾಟಕ ಚಿನಾರ್ ಮರಗಳ ಸಾಕ್ಷಿ. ನಮ್ಮನೆಗೆ ತಿರುಗಿ ಹೋಗ್ಬೇಕು ಅಂತ. ಯಾವ ಮನೆಯವ? ಅದ ನಮ್ಮ ಹಿರಿಯರ ಮನೆ. ನಾವಿದ್ವಲ್ಲ ಆ ಮನೆ. ನೀನ್ ಸಣ್ಣವಿದ್ದಾಗಿನ ನೆನಪುಗಳೆಲ್ಲ ಹರಡಿ ಬಿದ್ದಕೊಂಡು ಮನೆಗೆ. ಕೇಳಿ ರಾಷ್ಟ್ರೀಯ ನಾಟಕ ಚಿನಾರ್ ಮರಗಳ ಸಾಕ್ಷಿ. ಅರ್ಚಕರು ವಿತಸ್ತನ ಹಣೆ ಮೇಲೆ ಕುಂಕುಮ ಹಚ್ಚಿದ್ರಲ್ಲ, ನಿಮಗೆ ಹೆಂಗ್ ಗೊತ್ತಾಯ್ತು? ನಿನ್ನ ಹಣಿನ ಹೇಳ್ತದ ವಿತಸ್ತ. ನಿನ್ನ ಚಿನಾರಗಳು ನರಭಕ್ಷಕ ಇದ್ದಾವ ಅಂತ ಜನರಿಗೆ ಸಂಶಯ ಶುರುವಾಗಿದೆ. ನರಭಕ್ಷಕ? ಕೇಳಿ ಗುರುವಾರ ರಾತ್ರಿ 9:30. ಈಗ ಕೇಳಿ ಬೀಜಗಳ ಆಯ್ಕೆ ನಿರ್ವಹಣೆ ಹಾಗೂ ಬೀಜೋಪಚಾರ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ್ ಕುರುಡಿಕೇರಿ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿಯನ್. ಆತ್ಮೀಯ ರೈತ ಬಾಂಧವರೇ, ಇದೀಗ ಬಿತ್ತನೆ ಸಮಯ. ಬಿತ್ತಬೇಕಾದ್ರೆ ಬೀಜಗಳು ಭಾಳ ಪ್ರಾಮುಖ್ಯತೆ ವಹಿಸ್ತಾವೆ. ನಾವು ಯಾವ ಥರ ಒಳ್ಳೆ ಬೀಜಗಳನ್ನ ಬಿತ್ತೀವಿ ಹಾಗೆ ನಾವು ಇಳುವರಿ ಪಡಿಬೋದು. ಹೀಗಾಗಿ ಸರ್ಕಾರದ ಮಟ್ಟದೊಳಗೆ ಸಾಕಷ್ಟು ನಮೂದಿತ ಮತ್ತು ಸರ್ಟಿಫೈ ಮಾಡಿದಂಥ ಬೀಜಗಳು ಲಭ್ಯ ಅದಾವು. ಪ್ರೈವೇಟ್ ಕಂಪ್ನಿಯಿಂದ ಕೆಲವೊಂದಿಷ್ಟು ನಂಬಿಕೆ ಬೀಜಗಳು ಸಿಗ್ತಾವೆ. ಹೀಗಾಗಿ ಆಮೇಲೆ ರೈತರ ಬೀಜಗಳು ಕೂಡ ಇದಾವೆ. ಆದರೆ ಎಷ್ಟೋ ನಮ್ಮ ರೈತ ಬಾಂಧವರಿಗೆ ಬೀಜಗಳು ಎಷ್ಟು ಪ್ರಾಮುಖ್ಯವಾಗಿವೆ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಅಂತ ಗೊತ್ತಿಲ್ಲ. ಯಾವುದಾದ್ರೂ ಬೀಜಗಳನ್ನು ತೊಗೊಂಡ್ಬಿಡ್ತಾರೆ, ಬೆಳೆದ್ಬಿಡ್ತಾರೆ, ಆಮೇಲೆ ಏನಾದರೂ ರೋಗಗಳು ಬಂದರೆ ಅವರು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದಂದರೆ ಯಾವುದೋ ಒಂದು ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಪ್ರಮಾಣೀಕರಿಸಿದಂಥ ಬೀಜ ತೊಗೊಳ್ಳಿಲ್ಲ ಅಂದರೆ ಸರ್ಕಾರದಿಂದ ಒಂದು ನಮಗೆ ಪರಿಹಾರ ಕೂಡ ಸಿಗುವುದಿಲ್ಲ. ಆ ನಿಟ್ಟಿನೊಳಗೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರಬೇಕಾಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಕುರುಡಿಕೇರಿ ಅವರಿದ್ದಾರೆ. ವಿಶೇಷವಾಗಿ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದೊಳಗೆ ಪ್ರೊಫೆಸರ್ ಆಗಿ ನಿವೃತ್ತಿ ಹೊಂದಿದಂಥವ್ರು. ಸಾಕಷ್ಟು ಅನುಭವ ಇದೆ ಅವರಿಗೆ. ಹೀಗಾಗಿ ಇವತ್ತು ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಕುರುಡಿಕೇರಿ ಅವರೇ. ನಮಸ್ಕಾರ. ಸಾಕಷ್ಟು ಅನುಭವ ಇರುವಂತಹ ಪ್ರಾಧ್ಯಾಪಕರು ತಾವು. ಉತ್ತಮ ಗುಣಮಟ್ಟದ ಬೀಜ ಇದ್ದಾಗ ಮಾತ್ರ ಉತ್ತಮ ಇಳುವರಿಯನ್ನು ನಮ್ಮ ರೈತ ಪಡಿಬೋದು. ಈಗ ಬಿತ್ತನೆ ಕಾಲದ ನಮ್ಮ ರೈತ ಬಾಂಧವರು ಒಂದು ಉತ್ತಮ ಗುಣಮಟ್ಟದ ಬೀಜವನ್ನು ಪಡಿಬೇಕು ಅಂತಂದಾಗ ಹೇಗೆ ಅವರ ಮನಸ್ಥಿತಿ ತಯಾರಾಗಿರಬೇಕು? ಈಗ ಬಿತ್ತಲಿಕ್ಕೆ ರೈತರು ಆದಷ್ಟು ಒಂದು ಯೋಗ್ಯ ಗುಣಮಟ್ಟದ ಒಂದು ಬೀಜ ಖರೀದಿ ಮಾಡಬೇಕಾಗ್ತೈತಿ. ಪೇಟೆಯಲ್ಲಿ ಸಾಕಷ್ಟು ಬೀಜ ಸಿಗ್ತದೆ, ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ಮುಖ್ಯವಾಗಿ ಪ್ರಮಾಣಿತ ಬೀಜ ಅಂತ ಸಿಗ್ತಾವೆ, ಅಥವಾ ಹಸಿರು ಚೀಟಿ ಲಗತ್ತಿಸಿದ ನಿಜಗುಣಿ ಬೀಜ ಅಂತ ಸಿಗ್ತಾವೆ, ಇಲ್ಲ ಅಂದರೆ ರೈತರ ಬೀಜನೂ ಸಹಿತ ಮಾರಾಟ ಸಿಗ್ತಾವೆ ರೀ. ಇವೆಲ್ಲ ಒಂಥರ ನೋಡಲಿಕ್ಕೆ ಒಮ್ಮೆ ನಮ್ಮ ಸಂಶಯಾಸ್ಪದ ಆಗ್ಬೋದು. ಯಾಕಂತಂದರೆ ಬೀಜದಲ್ಲಿ ಮುಖ್ಯವಾಗಿ ಗುಣಮಟ್ಟ ಏನು ಇರಬೇಕಂತಂದರೆ ಅನುಷ ಶುದ್ಧತೆ ಇರಬೇಕು, ಮೊಳಕೆ ಶುದ್ಧತೆ ಇರಬೇಕು, ಭೌತಿಕ ಶುದ್ಧತೆ ಇರಬೇಕು, ಮತ್ತು ತೇವಾಂಶ ಇರಬೇಕು. ಇದಲ್ಲದೆ ಅವು ಬೀಜ ಸಹಿತ ಕೀಟ ರೋಗ ಇತ್ಯಾದಿಗಳಿಂದ ಮುಕ್ತವಾಗಿರಬೇಕು. ಕಳೆ ಕಡ್ಡಿ ಕಸ ಇಂಥದ್ದು ಯಾವುದೇ ಇರ್ಬೋದು, ಜಡ ಪದಾರ್ಥನೂ ಇರ್ಬೋದು, ಸಂಸ್ಕೃತ ಬೀಜ ಇರಬೇಕು. ಒಮ್ಮಟಗಾತದ್ದು, ಒಂದು ತೂಕದ್ದು, ಒಂದು ನೋಡಲು ಆಕರ್ಷಕ ಇರಬೇಕು, ಮಸ್ಕಾಗಿ ಇರ್ಬೋದು. ಇಂಥ ಬೀಜ ನಾವು ರೈತರು ಖರೀದಿ ಮಾಡಿ ಒಳ್ಳೆ ಒಂದು ಉತ್ತಮ ವರ್ತಕರಿಂದ ಅಥವಾ ಮಾರಾಟಗಾರರಿಂದ ಬೀಜದಲ್ಲಿ ಖರೀದಿ ಮಾಡೋದು ಅತ್ಯುತ್ತಮ. ಯಾಕಂತಂದರೆ ಒಮ್ಮೆ ಮೋಸ ಆಯಿತು ಅಂದರೆ ಇಡೀ ಒಂದು ನಮ್ಮ ಹಂಗಾಮನೂ ವೇಸ್ಟ್ ಆಗ್ತದೆ ರೈತರಿಗೆ. ಅವನ ಪರಿಶ್ರಮ ಆಗಲಿ, ಬೀಜದ ಖರ್ಚಾಗಲಿ, ಆಳಿನ ಖರ್ಚಾಗಲಿ, ಇನ್ನಿತರ ಅವನು ಒಂದು ಏನಪ್ಪ ಅಂದರೆ ಒಂದು 3 ತಿಂಗಳದ್ದು ಅಥವಾ 6 ತಿಂಗಳದ ಬೆಳೆ ಏನಿತ್ತಲ್ಲ ಸಂಪೂರ್ಣ ನಾಶಾಗಿ ಅವನು ಅತಿ ಕಷ್ಟದಾಗ ಸಿಕ್ಕುವಂಥ ಪರಿಸ್ಥಿತಿ ಇದೆ. ಈ ಹೊತ್ತಿನಲ್ಲಿ ಈ ನಿಟ್ಟಿನಲ್ಲಿ ನಾವು ತಮಗೇನು ಹೇಳಬೇಕಾಗುತ್ತೆ ಅಂತಂದರೆ, ಒಂದು ಮುಖ್ಯವಾಗಿ ನಾವು ನೋಡೋದು ಮಾರ್ಕೆಟ್ದಲ್ಲಿ 2 ಥರ ಬೀಜ ಸಿಗುತ್ತೆ. ಒಂದು ಪ್ರಮಾಣಿತ ಬೀಜ ಅಂದರೆ ನೀಲಿ ಚೀಟಿ ಲಗತ್ತಿಸಿದ ಬೀಜ. ಇದೇನಪ್ಪ ಅಂತಂದರೆ ಇದನ್ನು ಸೈಂಟಿಫಿಕ್ ಆಗಿ ಅಂದರೆ ವೈಜ್ಞಾನಿಕವಾಗಿ ಬೀಜೋತ್ಪಾದನೆ ಮಾಡಿದಂಥ ಒಂದು ಬೀಜ. ಇದನ್ನು ಬೀಜ ಪ್ರಮಾಣೀಕರಣ ಸಂಸ್ಥೆಯವರು ತಮ್ಮ ನೇರ ಸುಪರಿಜನ್ನಲ್ಲಿ ಒಂದು ಬೀಜೋತ್ಪಾದಕರಿಂದ ಅದನ್ನು ಪ್ರಮಾಣೀಕರಿಸಿ ಅದಕ್ಕೆ ಒಂದು ಲೇಬಲ್ ಹಚ್ಚುತ್ತೆ, ಅಂದರೆ ನೀಲಿ ಚೀಟಿ ಅಂದು ಅದು ಹಚ್ಚುತ್ತೆ. ಅಂದರೆ ಪ್ರಮಾಣೀಕೃತ ಬೀಜ, ಅದರಲ್ಲಿ ಗುಣಮಟ್ಟ ಅದು ನಿಗದಿತ ಪ್ರಮಾಣ ಅಂದರೆ ಮೊಳಕೆ ಶಕ್ತಿ 80 ಮೇಲ್ಪಟ್ಟು ಆಯಾ ಬೆಳೆಗೆ ಬೇರೆ ಬೇರೆ ಇದೆ. ಆ ರೀತಿಯ ಒಂದು ಮೊಳಕೆ ಶಕ್ತಿಯು ಹೆಚ್ಚಿಗೆ ಇರ್ತೈತಿ, ತೇವಾಂಶವು ಒಂದು ನಿಗದಿ ಮಟ್ಟದಲ್ಲಿರ್ತೈತಿ, ಭೌತಿಕ ಶುದ್ಧತೆ ನಿಖರವಾಗಿರ್ತೈತಿ, ಇಲ್ಲಿ ಜಡ ಪದಾರ್ಥ ಅತಿ ಕಡಿಮೆ ಇರ್ತಂದರೆ 2% ಕಡಿಮೆ ಇರ್ತೈತಿ. ಇದಕ್ಕೆ ನಾವೇನಪ್ಪ ಒಳ್ಳೆ ಬೀಜ ಅಂತ ಇದ್ದೀವಿ. ಸೊ ಈ ಬೀಜ ಎಲ್ಲಿ ಸಿಗ್ತಾವಪ್ಪ ಅಂದರೆ ಮಾರ್ಕೆಟಲ್ಲಿ ಸಿಗ್ತಾವೆ. ಇಲ್ಲಾಂದರೆ ಅವರು ನೀವು ಖರೀದಿ ಮಾಡಬೇಕಾದ್ರೆ ಯಾವಾಗಲೂ ಲೈಸೆನ್ಸ್ ಇದ್ದಂಥ ಮಾರಾಟಗಾರರಿಂದ ನಂಬಿಗಸ್ತ ರೈತರನ್ನ ತಗೋಬೇಕಾಗ್ತೈತಿ. ಸೊ ತೊಗೊಂಡ್ಮೇಲೆ ಏನಪ್ಪ ನಿಮ್ಮದು ಆದ್ಯ ಕರ್ತೀವಿ ಅಂದರೆ ಅಲ್ಲಿ ನೀಲಿ ಚೀಟಿ ನೋಡಿರಿ. ನೀಲಿ ಚೀಟಿ ಒಳಗೆ ಏನಿರುತ್ತಪ್ಪ ಅಂದರೆ ಸವಿಸ್ತಾರದ ಮಾಹಿತಿ ಇರ್ತದೆ, ಯಾರು ಪ್ರೊಡ್ಯೂಸರ್ ಮಾಡಿದ್ದಾರೆ, ಯಾರು ಉತ್ಪಾದನೆ ಮಾಡಿದ್ದಾರೆ, ಆಮೇಲೆ ಅವ್ರ ಹೆಸರು ಏನು, ಆಮೇಲೆ ತಳಿ ಯಾವುದು, ತಳಿಯ ಅದು ಕ್ವಾಂಟಿಟಿ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ, ಯಾವ ಸೀಸನಲ್ಲಿ ಮಾಡಿದ್ದಾನೆ, ಇಂಥ ಲಾಟ್ ನಂಬರ್ ಏನು, ಇದೆಲ್ಲ ಅದು ತಿಳಿಸ್ಕೊಡ್ತಾ ಇದೆ. ಅದನ್ನು ನೀವು ನೋಡಬೇಕಾಗ್ತದೆ. ವ್ಯಾಲಿಡಿಟಿ ಪೀರಿಯಡ್ ಅಂತ ಅಲ್ಲಿ ನಮೂದಿನ ಮಾಡ್ತಾರೆ. ವ್ಯಾಲಿಡಿಟಿ ಪೀರಿಯಡ್ ಅಂದರೆ ಎಕ್ಸ್ಪೈರಿ ಪೀರಿಯಡ್ ಅಂದರೆ ಅದು ಬೀಜ ಯಾವ ಒಂದು ತಿಂಗಳಲ್ಲಿ ಕೊನೆಗೆ ಉಳುತ್ತದೆ ಅಷ್ಟರೊಳಗೆ ನೀವು ಬಿತ್ತಿ ಅದನ್ನು ನೀವು ಬಿತ್ತಬೇಕು ಅಂದರೆ ಅದು ವ್ಯಾಲಿಡಿಟಿ ಪೀರಿಯಡ್ ಅಂತ ಹೇಳ್ತೀವಿ. ಡಾಕ್ಟರ್ ಮಲ್ಲಿಕಾರ್ಜುನ ಕುರ್ಡಿಕೇರಿ ಅವರೇ ತುಂಬ ವಿಸ್ತೃತ ಮಾಹಿತಿ ಕೊಡ್ತಾ ಇದ್ರೆ, ಅಂದರೆ ನೀಲಿ ಸೀಟಿ ಇರುವಂತಹ ಒಂದು ಪ್ರಮಾಣೀಕೃತ ಒಂದು ಬೀಜವನ್ನು ನಾವು ತೆಗೆದುಕೊಂಡ್ರೆ ನಮಗೆ ಮೋಸ ಆಗೋದು ಕಡಿಮೆ, ಆಮೇಲೆ ಉತ್ತಮ ಇಳುವರಿ ಪಡಿಬಹುದು. ಯಾಕಂದರೆ ಅವು ಪ್ರಮಾಣೀಕೃತ ಅಂದರೆ ಈ ಬೀಜಗಳನ್ನು ಅವರು ಬೆಳೆದು ಪರೀಕ್ಷೆ ಮಾಡಿರ್ತಾರೆ. ಈ ಬೀಜಗಳನ್ನು ನಾವು ಬೆಳೆದ್ರೆ ಖಂಡಿತವಾಗಿ ಒಳ್ಳೆ ಇಳುವರಿ ಬರ್ತದೆ ಅಂತೇಳಿ ಅವರು ಪ್ರಮಾಣೀಕರಿಸಿರ್ತಾರೆ. ಹೀಗಾಗಿ ಅಲ್ಲಿ ತಗೊಂಡ್ರೆ ಅಲ್ಲಿ ಯಾವುದೇ ಒಂದು ಮೋಸ ಆಗೋದಿಲ್ಲ. ಅಕಸ್ಮಾತ್ ಏನಾದರೂ ತಪ್ಪಾಗಿತ್ತು, ಬೀಜದಲ್ಲಿ ಒಂದು ವಂಚನೆ ಆಗಿತ್ತು ಅಥವಾ ಹುಟ್ಟಲಿಲ್ಲ ಅಂದರೆ ನಾಳೆ ಪರಿಹಾರ ಸಿಗ್ತಾ ಇದೆ. ಕಾನೂನು ರೀತಿಯಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಥವಾ ಕೃಷಿ ಅಧಿಕಾರಿ ನೀವು ಬಿಟ್ಟಾದರೆ ಅದನ್ನ ಸವಿಸ್ತಾರವಾಗಿ ಮಾಹಿತಿ ಪಡೆದುಕೊಂಡು ನಿಮ್ಗೆ ಪರಿಹಾರ ಕೊಡುವಂತ ಒಂದು ವ್ಯವಸ್ಥೆ ಇದೆ. ನೀವು ಹೇಳ್ತಾ ಇದ್ರಿ ಈಗ ಬೀಜಗಳೊಳಗೆ ಆನುವಂಶಿಕ ಬೀಜಗಳು ಅಂತ ಇರ್ತದೆ ಅಂತ ಅಂದ್ರೆ ಅಂದ್ರೆ ಶುದ್ಧವಾಗಿರ್ಬೇಕು ಅಂತಂದ್ರೆ ಈಗ ಹೇಗೆ ನೀವು ಅಂತೀರಿ ಆ ಶುದ್ಧತೆ ಪರೀಕ್ಷೆ ಮಾಡೋದು ಹೇಗೆ? ತಳಿ ಶುದ್ಧತೆ ಅಂದ್ರೆ ಏನು ಸರ್ ಅಂದ್ರೆ ಒಂದು ಕೊಟ್ಟಂತ ತಳಿ ಯಾವುದೇ ಒಂದು ಗೊಂಜಾಳ ತೋರಿ, ಜೋಳ ತೋರಿ, ಶೇಂಗಾ ತೋರಿ ನಾವು ಬಿತ್ತಲಿಕ್ಕೆ ಏನು ಕೊಟ್ಟೇವಲ್ಲ ಆಯಾ ಒಂದು ಒಂದು ಬೀಜ ಏನಿದೆಯಲ್ಲ ಅದು ಆ ತಳಿಗೆ ಸಂಬಂಧಿತ ಬೀಜ. ಅದರಲ್ಲಿ ಇನ್ನಿತರ ಯಾವುದೇ ಅನ್ಯ ಜಾತಿ ಬೀಜ ಇರೋಂಗಿಲ್ಲ, ಕಳೆ ಬೀಜ ಇರೋಂಗಿಲ್ಲ, ಶುದ್ಧವಾದ ಪರಿಶುದ್ಧವಾದ 100% ಅಥವಾ 99% ಅದರಲ್ಲಿ ತಳಿ ಶುದ್ಧತೆ ಬೀಜ. ಇದಕ್ಕೆ ನಾವು ಶುದ್ಧತೆ ಬೀಜ ಅಥವಾ ಅನುಶುದ್ಧತೆ ಅನುವಂಶಿಕ ಶುದ್ಧತೆ ಅನುವಂಶಿಕ ಶುದ್ಧತೆ ಅಂತೀವಿ. ಬೀಜ ಚೆನ್ನಾಗಿದೆ ಅಂತ ಅನ್ನೋದು ಯಾವಾಗ ಅಂದ್ರೆ ಆ ಪೈರು ನಮ್ ಕಂಡು ಬಂದಾಗ, ಯಾಕಂದ್ರೆ ಬಿತ್ತಿದ ಒಂದು 15 ದಿವಸ ಒಳಗೆ ಸಸಿ ಬರ್ತದೆ ಅಂದ್ರೆ ಅದರಲ್ಲಿ ಮೊಳಕೆ ಶಕ್ತಿ ಇದೆ ಹೇಗೆ? ಯಾಕಂದ್ರೆ ಆಮೇಲೆ ಗೊತ್ತಾಗೋದಕ್ಕಿಂತ ಮೊದಲೇ ಮೊಳಕೆ ಶಕ್ತಿ ನಮ್ಮ ಈ ಬೀಜದಲ್ಲಿ ಇದೆ ಅಂತ ಕಂಡುಹಿಡಿದ ಹೇಗೆ? ಇದು ನಾವು ಪ್ರಮಾಣೀಕೃತ ಬೀಜ ಅಂತೇವಲ್ಲ, ಪ್ರಮಾಣೀಕೃತ ಬೀಜ ಅದರಲ್ಲಿ ನಾವು ನಿಖರವಾಗಿ ಒಂದು ಮೊಳಕೆ ಶಕ್ತಿ ಎಷ್ಟಿದೆ ಅನ್ನೋದು ಬರೀತಾರೆ. ಮಿನಿಮಮ್ ಕನಿಷ್ಠ ಎಷ್ಟಿದೆ ಅಂತ ನಾವು ಆಯಾ ಬೆಳೆ ಬೀಜಕ್ಕೆ ನಾವು ಹಾಕಿರ್ತಾರೆ. ಸೊ ಇದನ್ನು ಸರ್ಟಿಫೈ ಮಾಡಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಯಾವುದೇ ಒಂದು ಮೋಸ ಆಗಲಿ ಅಥವಾ ಬಳಕೆ ಆಗದಂಥ ಪರಿಸ್ಥಿತಿ ಇರೋಂಗಿಲ್ಲ. ಯಾಕೆಂದ್ರೆ ಟೆಸ್ಟ್ ಮಾಡಿ ಕಳಿಸಿರ್ತಾರೆ, ಬೀಜ ಪರೀಕ್ಷೆಯಲ್ಲಿ ಅದನ್ನು ಪಾಸಾಗಿರುವಂಥ ಬೀಜಕ್ಕೆ ಮಾತ್ರ ಸರ್ಟಿಫಿಕೇಶನ್ ಮಾಡಿ ಕೊಟ್ಟಂಥ ಬೀಜ, ಅದಕ್ಕೆ ಚೆನ್ನಾಗಿ ಬರುವಂಥ ಬೀಜ, ಇದಕ್ಕೆ ನಾವು ಒಳ್ಳೆಯ ಬೀಜ ಅಂತೀವಿ. ಅಂದ್ರೆ ಬಹಳ ಸಂತೋಷ. ಅಂದ್ರೆ ಈ ಒಂದು ಬಿತ್ತನೆ ಕಾಲದೊಳಗೆ ಉತ್ತಮ ಗುಣಮಟ್ಟದ ಬೀಜದ ಅವಶ್ಯಕತೆ ಬಹಳ ಅದ ನಮ್ಮ ರೈತ ಬಾಂಧವರಿಗೆ. ಇನ್ನೊಂದು ಏನ್ ಮಾಡ್ತಾರ್ರಿ, ಈಗ ಖಾಸಗಿ ಕಂಪನಿಗಳಿಂದ ಕೆಲವೊಂದಿಷ್ಟು ನಂಬಿಕೆ ಬೀಜಗಳು ಅಂತ ಬರ್ತಾವ, ಅಥವಾ ಇದಕ್ಕೇನಂತೀರ ಅದಕ್ಕೆ ನಿಜಗುಣ ಬೀಜಗಳು ಅಂತ ಅಂತೀರಿ, ನಿಜಗುಣ ಬೀಜನೂ ಅಂತಾರೆ. ಇವನ್ ಬಿತ್ತನೆ ಮಾಡ್ಬೋದೇ ಹೆಂಗೆ ಸರ್? ಇದ್ರಲ್ಲಿ ಏನಿದೆ ಅಂತಂದ್ರೆ, ನಾವು ಮೊದಲು ಹೇಳಿದ್ನಲ್ಲ, ನೀಲಿ ಚೀಟಿ ಲಗಿಸ ಬೀಜ ಅಂತ ಪ್ರಮಾಣೀಕೃತ ಬೀಜ. ಒಂದು ಸಂಸ್ಥೆ ಇದೆ ಸರ್ಕಾರದ, ಅದು ಅಂದರೆ ಅರೆ ಸರ್ಕಾರಿದು ಬೀಜ ಪ್ರಮಾಣೀಕರಣ ಸಂಸ್ಥೆ ಅಂತಿದೆ. ಸೊ ಇದು ಇದ್ರ ಮುಖಾಂತರ ಮಾಡಿದಂಥ ಬೀಜಕ್ಕೆ ನಾವು ನೀಲಿ ಚೀಟಿ ಹಚ್ಚೇ ಕಳಿಸ್ತೇವೆ. ಆದರೆ ಇದು ಖಾಸಗಿ ಬೀಜೋತ್ಪಾದಕರು ಏನಂತಾರಲ್ಲ, ಕೆಲವರು ಖಾಸಗಿ ಕಂಪನಿಯವ್ರಲ್ಲಿ ಹಸಿರು ಚೀಟಿ ಹಚ್ತಾರೆ, ಅದಕ್ಕೆ ಅವರೇ ಜವಾಬ್ದಾರಿ. ಏನು ಅದಕ್ಕೆ ಮೊಳಕೆ ಶಕ್ತಿ, ಆಂಗಿಕ ಶುದ್ಧತೆ ಮತ್ತು ಭೌತಿಕ ಶುದ್ಧತೆ, ತೇವಾಂಶ ಇಷ್ಟೆಲ್ಲ ಏನಿದೆಯಲ್ಲ, ಅಕಸ್ಮಾತ್ ಅದರಲ್ಲಿ ಅವ್ರಿಗೆ ನಿಗದಿತ ಪ್ರಮಾಣ ಅಂತ ಟೆಸ್ಟ್ ಮಾಡಿ ಕೊಟ್ಟಿರ್ತಾರೆ, ಇಲ್ಲನಂಗಿಲ್ಲ. ಬಟ್ ಅಧಿಕೃತ ಅಲ್ಲ ಅದು, ಸರ್ಕಾರದಿಂದ ಮನ್ನಣೆ ಪಡೆಯುವಂಥ ಅದು ಸರ್ಟಿಫಿಕೇಶನ್ ಅಲ್ಲ. ಅದಕ್ಕೆ ಅವ್ರಿಗೆ ಏನೊಂದು ಏನಂದ್ರೆ ಹಸಿರು ಚೀಟಿ ಲಗತ್ತಿಸಿ ಮಾರಕ್ಕೆ ಅನುಕೂಲ ಇದೆ. ಇದು ಸಹಿತ ಪ್ರಮಾಣಿತ ಬೀಜ ಅಷ್ಟೇ ಒಳ್ಳೆಯದು, ಇಲ್ಲನಂಗಿಲ್ಲ. ಬಟ್ ಯಾವಾಗ ಪ್ರಮಾಣಿತ ಬೀಜ ನಮ್ಗೆ ಸಿಗೋದಿಲ್ಲಲ್ಲ, ಆವಾಗ ಇದ್ಕೊಂಡು ಪರಿಚಯ ಖರೀದಿ ಮಾಡಿ ರೈತ ಬಿತ್ತಬಹುದು. ಸೊ ಸಾಮಾನ್ಯ ನಮಗೆ ಪ್ರಮಾಣಿತ ಬೀಜ ಸಿಗ್ತಾ ಇದೆ, ಇಲ್ಲನಂಗಿಲ್ಲ. ಇವತ್ತಿನ ನಾವು ಹೆಚ್ಚಿಗೆ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಆದರೂ ಸಹಿತ ಕೆಲವರು ಏನು ಮಾಡ್ತಾರೆ, ಕೆಲವು ತಳಿಗಳ ಗುಣನಿರ್ಮಾಣ ನೋಡಿಕೊಂಡು ಆಯಾ ಅವರ ಕಂಪನಿ ನೋಡಿಕೊಂಡು ಈಗ ಬೀಜ ತಗೋತಾರೆ. ತಗೋದೇನು ಇಲ್ಲ ಅನ್ನಂಗಿಲ್ಲ, ಸರಿ ಇದೆ ಇಲ್ಲ ಅನ್ನಂಗಿಲ್ಲ. ಬಟ್ ಏನಪ್ಪ ಅದು ಕೆಲವೊಂದು ನ್ಯೂನತೆಯನ್ನು ಕಂಡು ಬರೋದು ನಾಳೆ. ಅದು ಸ್ವಲ್ಪ ನಾವು ಆದಷ್ಟು ತಮಗೆ ಒತ್ತಾಯ ಏನು ಹೇಳ್ತಾ ಇದ್ದೇನೆಂದರೆ ಆದಷ್ಟು ಪ್ರಮಾಣಿತ ಬೀಜ ತಗೊಳ್ಳಿ ಅಂತ. ಅಂದರೆ ಕೆಲವೊಮ್ಮೆ ಈಗ ಪ್ರಮಾಣೀಕೃತ ಬೀಜಗಳು ಸಿಗೋದಿಲ್ಲ, ಆ ಸಮಯದೊಳಗೆ ಈ ನಂಬಿಕೆ ಬೀಜಗಳು ನಮಗೆ ನಂಬಿಕೆಗೆ ಅರ್ಹ ಅಂತ ಹೇಳ್ತೀರಿ, ಅವುಗಳನ್ನು ಉಪಯೋಗ ಮಾಡ್ಬೋದು. ಇನ್ನೊಂದೇನು ರೀ ಡಾಕ್ಟರ್ ಮಲ್ಲಿಕಾರ್ಜುನ ಕುರ್ಡಿಕೇರಿ ಅವರೇ, ತಾವು ಅಂದರೆ ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಹೇಳ್ರಿ, ಇವತ್ತು ನಮ್ಮ ರೈತ ಬಾಂಧವರು ವಿಚಾರ ಮಾಡೋದು ಹೆಂಗಂದ್ರೆ, ನಾವು ಯಾಕೆ ಇನ್ನೊಬ್ರು ತಗೊಳ್ಳ್ರಪ್ಪ, ನಮ್ಮ ಹೊಲದಾಗ ನಮ್ಮ ಬೀಜ ಅದಾವಲ್ಲ, ರೈತರ ಬೀಜಗಳಾದವು ಅವನ್ನ ನಾವು ಉಪಯೋಗ ಮಾಡ್ತೀವಿ ಅಂತ ಅಂತಾರೆ. ಇದು ಇವತ್ತಲ್ಲಿ ಅಲ್ರಿ ಸರ್, ಮೊದಲಿಂದ ಪ್ರಾಚೀನ ಕಾಲದಿಂದ ರೈತ ತನ್ನ ಆಹಾರ ಬೆಳೆ ಏನು ಬೆಳೀತಿದ್ದಲ್ಲ ಅದ್ರಾಗ ಒಳ್ಳೆಯ ಒಂದು ತೆನೆ ಹಿಡಿದು ಅದನ್ನು ಬೀಜ ಸಂಗ್ರಹಿಸಿ ತನ್ನ ಹೊಲದಾಗೂ ಬಿತ್ತಾಕೋಗಲಿ ಅಥವಾ ನೆರೆಯವರಿಗೆ ಸಹಿತ ಬಿತ್ತಾಕೊಳ್ಳಿ, ಇದಕ್ಕೆ ನಾವು ರೈತರ ಬೀಜ ಅಂತೇವೆ. ಇದಕ್ಕೆ ಯಾವುದೇ ಒಂದು ನಮಗೆ ಎಷ್ಟ ಒಂದು ಇದಿರಂಗಿಲ್ಲ, ಇನ್ನು ಪ್ರಮಾಣಿತ ಲೇಬಲ್ ಇರೋಂಗಿಲ್ಲ, ಯಾವುದೇ ಚೀಟಿ ಇರೋಂಗಿಲ್ಲ, ಪ್ರಮಾಣೀಕರಿಸಿದ ಆಗಿರಲ್ಲ ಅಥವಾ ಅದನ್ನ ಟೆಸ್ಟ್ ಮಾಡಿರಂಗಿಲ್ಲ. ಇದಕ್ಕೆ ಏನಪ್ಪ ಅಂದ್ರೆ ಕೇವಲ ರೈತರ ಒಂದು ನಂಬಿಕೆ ಮೇಲೆ ಅದು ಮಾರಾಟ ಕೊಡ್ತಾರೆ, ಅದನ್ನ ನಾವು ತಗೊಂಡು ರೈತರು ತಗೊಂಡು ಮಾಡ ಬಿತ್ತಲಿಕ್ಕೆ ಅದು ಉಪಯೋಗಿಸ್ತಾ ಇದು ಇವತ್ತಿನ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಸ್ವ ಪರಾಗಸ್ಪರ್ಶದ ಒಂದು ಬೆಳೆಗಳಲ್ಲಿ ಮಾತ್ರ ಇದು ಮಾಡಬಹುದು, ಆದ್ರೆ ಹೈಬ್ರಿಡ್ದಲ್ಲಿ ಮಾಡೋಕ್ಕಾಗೋದಿಲ್ಲ. ಹೈಬ್ರಿಡ್ದಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಆ ಥರ ಇಲ್ಲಿ ನಾವು ಫಾಲೋ ಮಾಡಿದ್ದೀವಿ ಅಂತಂದ್ರೆ ಬಂದಂಥ ಬೀಜ ನಾವು ಆಹಾರಧಾನ್ಯ ನಾವು ಹೈಬ್ರಿಡ್ ಮಾಡ್ತೀವಿ, ಆ ಬೀಜ ನಾವು ಬಿತ್ತಿದ್ರೆ ಅದು ಪೈರು ಸರಿ ಇರೋಂಗಿಲ್ಲ, ಅದರಲ್ಲಿ ಯಾನು ಶುದ್ಧತೆ ಒಟ್ಟೆ ಇರೋಂಗಿಲ್ಲ. ಅಂದ್ರೆ 50% ತಂದೆ ತಾಯಿ ಹೋಗಿರ್ತೈತಿ, ಇನ್ 50% ಹೈಬ್ರಿಡ್ ಇರ್ತವೆ. ಅದಕ್ಕೆ ಪೈರು ಏಕರೂಪವಾಗಿ ಬೆಳೆಯಂಗಿಲ್ಲ, ಸೊ ಅಲ್ಲಿ ಅನು ಶುದ್ಧತೆ ಇರೋಂಗಿಲ್ಲ, ತಳಿ ಶುದ್ಧತೆ ಅಂತ ಇರೋದೇ ಇಲ್ಲ. ಅದು ನಂಬಿಗೆಸ್ತ ರೈತ ಮೊದಲು ಪ್ರಮಾಣಿತ ಬೀಜ ತಗೊಂಡು ಬಿತ್ತಿರ್ತಾನೆ, ಅವ ತನ್ನ ಹೊಲದಾಗ 2-3 ವರ್ಷ ಬೆಳೆದಿರ್ತಾನೆ, ಇಲ್ಲನಂಗಿಲ್ಲ. ಆ ಬೀಜ ನಾವು ನಮಗೆ ಮೇಲೆ ತಗೋಬೇಕಾಗ್ತದೆ ಅಷ್ಟೇ, 3-4 ವರ್ಷ ಅಷ್ಟು ತಾನು ಬೆಳೆದಿರ್ತಾನೆ, ಇಲ್ಲನಂಗಿಲ್ಲ. ಬಟ್ ಇದು ನಿಖರವಾಗಿ ಅದು ನಾವು ಹೇಳೋಕ್ಕಾಗೋದಿಲ್ಲ, ಓನ್ಲಿ ರಿಸ್ಕ್ ಇದೆ. ಇದರಲ್ಲಿ ರೈತ ಬಾಂಧವರು ಖರೀದಿ ಮಾಡಲು ಲಾಸ್ ಆದರೆ ಸರ್ಕಾರದವ್ರು ಪರಿಹಾರ ಕೊಡೋಕೆ ಆಗೋದಿಲ್ಲ. ಇದೊಂದು ಆದಷ್ಟು ತಾವು ಹೇಳೋದೇನಂದ್ರೆ ಪ್ರಮಾಣೀಕೃತ ಬೀಜಗಳನ್ನು ಪಡೆಯೋದು ಬಹಳ ಮುಖ್ಯ. ಈಗ ಹೈಬ್ರಿಡ್ ಈ ಬೀಜಗಳ ಕುರಿತಂತೆ ಪ್ರಮಾಣೀಕೃತ ಬೀಜಗಳನ್ನ ತಗೊಳ್ಬೇಕು. ಹೈಬ್ರಿಡ್ ನೀವು ಎಲ್ಲರ ಮತ್ತೇನು ಅದ್ರಾಗ ಹೈಬ್ರಿಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಮಾಡೋಕ್ಕಾಗಲ್ಲ. ಪ್ರತಿ ವರ್ಷನೂ ನೀವು ಹೊಸ ಬೀಜ ತಗೊಂಡು ಹೈಬ್ರಿಡ್ ತಗೊಂಡು ಹೈಬ್ರಿಡ್ ಬೀಜ ತಗೊಂಡು ಬಿತ್ತಬೇಕಾಗ್ತದೆ. ಡಾಕ್ಟರ್ ಕುರ್ಡಿಕೇರಿ ಅವ್ರಿಗೆ ನೀವು ಹೇಳ್ತಾ ಇದ್ರಿ ಈಗ ಈ ಬೀಜ ಲಾಟ್ ನಂಬರ್ ಒಂದು ಬರ್ತದೆ ಅದ್ರಾಗ. ಹೌದು, ಈಗ ಲಾಟ್ ನಂಬರು ಏನದು, ಅದ್ರ ಬಗ್ಗೆ? ಯಾಕಂದ್ರೆ ಎಷ್ಟೋ ಸಾರಿ ಈಗ ನಮ್ಮ ರೈತ ಬಾಂಧವರು ಏನು ಮಾಡ್ತಾರೆ, ಏ ಯಾವ್ದಾರ ಬೀಜ ಸಿಕ್ಕರೆ ಸಾಕಪ್ಪ ಅಂತಂದ್ರೆ, ಹಂಗಲ್ಲ, ಆ ಲಾಟ್ ನಂಬರ್ ನೋಡ್ಬೇಕು, ಅದರಲ್ಲಿ ಎಲ್ಲ ಇತಿಹಾಸ ಇರ್ತದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದ? ಇಲ್ಲಿ ಇದು ಲಾಟ್ ನಂಬರ್ ಅಂತ ಒಂದು ಅಂಕಿ ಕೊಟ್ಟಿರ್ತಾರೆ, ಅದು 5 ಭಾಗ ಇರ್ತದೆ ಸರ್. ಅದು ಇಂಗ್ಲೀಷಲ್ಲಿ ಬರೀತಾರೆ JAN ಅಂತ ತಿಳ್ಕೊಳ್ಳಿ. JAN ಅಂದ್ರೆ ಇಂಗ್ಲಿಷ್ ಅಲ್ಲಿ ಜನವರಿ ತಿಂಗಳ ಅಂತ ತಿಳ್ಕೋಬೇಕು. -22 ಅಂತ ಇರ್ತೈತಿ, ಅಂದ್ರೆ 22nd ವರ್ಷ. ಈ ಬೀಜವನ್ನು 22nd ಜನವರಿ 22nd ವರ್ಷದಲ್ಲಿ ಉತ್ಪಾದಿಸಲಾಗಿದೆ ಅಂತ ತೋರಿಸಿ, ಮುಂದೆ -10 ಅಂತ ಇರುತ್ತೆ. ಅದು ಯಾವ ರಾಜ್ಯದ್ದು ತೋರಿಸ್ತದೆ? ನಮ್ಮ ಕರ್ನಾಟಕ ರಾಜ್ಯದ 10 ಅಂತ ಕೊಟ್ಟಿದ್ದೀವಿ ನಾವು, ಇದು ಕೋಡ್ ನಂಬರು. ನಮ್ಮ ರಾಜ್ಯಕ್ಕೆ 10 ಇದೆ. ಇನ್ನೊಂದು -12 ಅಂತ ಬರ್ತೀವಿ ನಾವು. -12 ಅಂತಂದ್ರೆ ಅದು ಯಾವ ಬೀಜ ಸಂಸ್ಕರಣಾ ಕೇಂದ್ರದಲ್ಲಿ ಸಂಸ್ಕರಿಸಿದೆ ಅಂತ ತೋರಿಸೈತಿ, ಅಂದರೆ ಸಂಸ್ಕರಣಾ ಕೇಂದ್ರ ತೋರಿಸ್. ಇನ್ನೊಂದು -E ಅಂತ ಬರ್ತದೆ, ಇದು ಈ ಏನು ಇಂಗ್ಲೀಷಲ್ಲಿ ಇದೆಯಲ್ಲ, ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತ ಇದೆ, ಅಂದರೆ ಬೇರೆ ರಾಜ್ಯದ ABCD ಅಂತ ಕೊಡೋದಿಲ್ಲ. ಅಂದರೆ ಈ ಏನು ಈ ಇಂಗ್ಲೀಷಲ್ಲಿ ಈ ಏನಿದೆಯಲ್ಲ, ಇದು ಯಾವ ಕರ್ನಾಟಕ ರಾಜ್ಯ ಬೀಜ ನಮ್ಮ ಪ್ರಮಾಣೀಕರಣ ಸಂಸ್ಥೆ ಇಲ್ಲ, ಆ ಕಚೇರಿಯ ಒಂದು ಇಂಡಿಕೇಷನ್ ಕೊಡ್ತಾ ಅಥವಾ ಅದರ ಹೆಸರು ಕೊಡ್ತಾ ಇದೆ. ಮುಂದೆ ಲಾಸ್ಟಿಗೆ 100 ಇರ್ಬೋದು, 100 ಇರ್ಬೋದು, 1000 ಇರ್ಬೋದು ನಂಬರು, ಅವೇನು ತೋರಿಸ್ಬೋದು. ಯಾರು ಉತ್ಪಾದನೆ ಮಾಡಿದಾರೆ, ಯಾರು ರಿಜಿಸ್ಟರ್ ಮಾಡಿರ್ತಲ್ಲ ಪ್ರಮಾಣೀಕರಣ ಸಂಸ್ಥೆಯಲ್ಲಿ, ಅವ್ರ ಹೆಸರು ತೋರಿಸ್ತಾರೆ. ಅಂದರೆ ನಾವು ಹಿನ್ನೆಲೆ ತೆಗಿಬೋದು. ಈ ಒಂದು ಬೀಜ ನಿಮ್ಮಲ್ಲಿ ಕೈ ಹಾಸಿ ನೀವು ಪರ್ಚೇಸ್ ಮಾಡಿದ್ಮೇಲೆ ಈ ಲಾಟ್ ನಂಬರ್ ನೋಡಿ, ಎಲ್ಲಿ ಉತ್ಪಾದನೆ ಆಗಿದೆ, ಯಾವ ವರ್ಷ ಉತ್ಪಾದನೆ ಇದೆ, ಯಾವ ರಾಜ್ಯದಲ್ಲಾಗಿದೆ, ಯಾವ ಕೇಂದ್ರದ ಸಂಸ್ಕರಣೆ ಇಷ್ಟೊಂದು ಮಾಹಿತಿ ಸಿಕ್ತಂದರೆ ನಾಳೆ ಒಂದು ಯಾವುದೋ ಒಂದು ಅವಿಶ್ವಾಸವಂಥ ಬೀಜ ಸರಿ ಇದ್ದಿಲ್ಲ ಅಂದಾಗ ಅದನ್ನು ನಾವು ಎಲ್ಲಿ ಉತ್ಪಾದನೆ ಆಗಿದೆ ಇಷ್ಟು ತೆಗೆದ್ರೆ ಅವ್ರನ್ನ ನಾವು ಹಿಡಿಯಬಹುದಾಗುತ್ತೆ. ಯಾರು ಉತ್ಪಾದನೆ ಮಾಡಲ್ಲ ಅವ್ರನ್ನ ನಾವು ಹಿಡಿದು ಕಾನೂನಿನಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಟ್ಟು ರೈತರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ನಾವು ಸಿಗ್ತಾ ಇದ್ದೀವಿ ಈ ಒಂದು ಲಾಟ್ ನಂಬರ್ದಿಂದ. ಅದಕ್ಕೆ ಇದನ್ನು ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಸರ್, ಬೀಜ ಪ್ರಮಾಣೀಕೃತ ಬೀಜ ಅಥವಾ ಯಾವುದೇ ಒಂದು ಹಸಿರು ಚೀಟಿ ಬೀಜ ತೊಗೊಂಡಾಗ ಒಂದು ಇಲ್ಲೇ ನಾವು ತಿಳ್ಕೊಬೇಕಂತಂದರೆ ಬೀಜ ಖರೀದಿ ಮಾಡಿದ್ಮೇಲೆ ರೈತರು ಬಿತ್ತಾರೆ ಇಲ್ಲ ಅನ್ನಂಗಿಲ್ಲ, ಬಿತ್ತಿದ ಮೇಲೆ ಆ ಚೀಲ ಇಟ್ಕೋಬೇಕು, ಆಮೇಲೆ ಇದು ಏನು ಚೀಟಿ ಇದೆ ಅಲ್ಲ ನೀಲಿ ಚೀಟಿ ಇಟ್ಕೋಬೇಕು, ಜೊತೆಗೆ ಸ್ವಲ್ಪ ಕಾಳು ಒಂದು ಒಂದು ಮುಷ್ಟಿಗಟ್ಟು ಕಾಳು ಆ ಚೀಲದಲ್ಲಿ ಹಾಕಿ ಭದ್ರವಾಗಿಡಬೇಕು. ಅಂದರೆ ನಾಳೆ ಬೆಳೆ ಸರಿ ಬೆಳೀತೈತೆ ಇಲ್ಲೋ ಗೊತ್ತಿಲ್ಲ, ಅಥವಾ ಬೀಜ ಕಟ್ಟಾಕಿಲ್ಲ ಕಾಳು ಕಟ್ಟಾಕಿಲ್ಲ ಅಥವಾ ರೋಗ ಭಾಳ ಇರ್ಬೋದು ಕಳೆ ಭಾಳ ಇರ್ಬೋದು ಇಂಥ ಹೊತ್ತಿನಾಗ ಅಥವಾ ಹುಟ್ಟಲಿಕ್ಕಿಲ್ಲ, ಈ ಪರಿಸ್ಥಿತಿಯಲ್ಲಿ ಈ ಚೀಟಿ ಮತ್ತು ಈ ಚೀಲ ಈ ಸ್ವಲ್ಪ ಬೀಜ ಇಟ್ಟರೆ ನಾವು ನಾಳೆ ಕೃಷಿ ಅಧಿಕಾರಿ ಅಥವಾ ಕೃಷಿ ಇಲಾಖೆಯಿಂದ ಅಧಿಕಾರಿ ಭೇಟಿ ಆದಾಗ ಇದು ಕೇಳ್ತಾರೆ ಅವರು, ಕೊಟ್ಟಾಗ ಅವ್ರ ಹಿನ್ನೆಲೆ ತೆಗೆದು ಎನ್ಕ್ವೈರಿ ಮಾಡಿ ಆ ಪನಿಷ್ಮೆಂಟ್ ಕೊಡೋಕೆ ಅಥವಾ ಪರಿಹಾರ ಕೊಡಲಿಕ್ಕೆ ಒಂದು ಅನುಕೂಲ. ಇದು ಸಲಹೆ ನಾವು ಬಹಳ ಅಂದರೆ ವಿಸ್ತೃತವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ ಕುರುಡಿಕೆರೆ ಅವರೇ, ತಾವು ಹಿರಿಯ ನಿವೃತ್ತ ಪ್ರೊಫೆಸರು. ನಿಜವಾಗಿ ಇನ್ಮಂತ ಅನುಭವಸ್ಥರ ಒಂದು ಮಾತುಗಳನ್ನು ನಾವು ಕೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ. ಈಗ ನಾವು ಹೇಳಿದ ಪ್ರಕಾರ ನಾವು ಪ್ರಮಾಣೀಕೃತ ಬೀಜಗಳನ್ನು ತಗೊಳ್ಬೇಕು. ಬಹಳ ನಿಮ್ಮ ಅಕಸ್ಮಾತ್ ಅವು ಸಿಗಲಿಲ್ಲ ಅಂದ್ರೆ ನಮಗೆ ಬೀಜಗಳನ್ನ ನಿಜಗಳ ಬೀಜಗಳನ್ನ ಸಿಗಲಿಲ್ಲ ಅಂದಾಗಿದೆ ರೈತರು ಬೀಜ ತಗೊಳ್ಳಿ, ಒಳ್ಳೆ ಬೀಜಗಳನ್ನ ಹಾಕಿದ್ರೆ ನಿಮ್ಗೆ ಒಳ್ಳೆ ಇಳುವರಿ ಬರ್ತದೆ. ಮೊದಲೇ ಮಳೆಯ ಸಮಸ್ಯೆಗಳಿದೆ, ಸಾಕಷ್ಟು ಸಮಸ್ಯೆಗಳಿದೆ. ಬೀಜಗಳನ್ನ ತಗೊಳ್ಬೇಕಾದ್ರೆ ನೀವು ಯಾಕೆ ಹಿಂದೆ ಮುಂದೆ ಒಳ್ಳೆ ಬೀಜಗಳನ್ನ ತಗೊಳ್ರಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ಬಹಳ ಸಂತೋಷ. ಈಗ ಬೀಜ ಪರೀಕ್ಷಾ ಕೇಂದ್ರಗಳು ಇರ್ತಾವೆ, ಇದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿ. ಇಲ್ಲಿ ಸಹಿತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ಹೇಳ್ಬೇಕಂದ್ರೆ ರೈತರ ಬಾಂಧವರು ಏನಂತಂದ್ರೆ ನಮ್ಮ ರಾಜ್ಯದಲ್ಲಿ 9 ಬೀಜ ಪರೀಕ್ಷಾ ಕೇಂದ್ರ ಅಂದ್ರೆ ಏನು, ನಮ್ದು ಆಡದಲ್ಲಿ ಇದೆ, ರಾಯಚೂರಲ್ಲಿ ಇದೆ, ಈ ತರ ಒಂದು ಬೆಂಗಳೂರಲ್ಲಿ 2 ಇದೆ, ಬೀಜ ಪ್ರಮಾಣೀಕರಣ ಸಂಸ್ಥೆಯಲ್ಲಿದೆ, ಹೀಗೆ 9 ಅದಾವ. ಬಟ್ ನಮ್ಮ ಕರ್ನಾಟಕ ರಾಜ್ಯದ ಬೀಜ ಪರೀಕ್ಷಾ ಕೇಂದ್ರ ಅಂತಾರಲ್ಲ ಗೌರ್ಮೆಂಟ್ ಏನು ನೋಟಿಫೈ ಮಾಡಿ ಸ್ಥಾಪನೆ ಮಾಡಲ್ಲ, ಇಲ್ಲಿ ರೈತರಿಗೆ ಪುಕ್ಕಟೆಯಾಗಿ ಅಂದರೆ ಪುಕ್ಕಟೆ ಅವ್ರ ಬೀಜ ಇತ್ತಂದರೆ ಪುಕ್ಕಟೆಯಾಗಿ ಪರೀಕ್ಷೆ ಮಾಡಿಕೊಡ್ತಾರೆ. ಜನ್ಮೇಷನ್ ಬೇಕಾದ್ರೆ ಜನ್ಮೇಷನ್ ಮೊಳಕೆ ಶಕ್ತಿ ಕೊಡ್ತಾರೆ, ಫಿಸಿಕಲ್ ಪ್ಯೂರಿಟಿ ಅಂದರೆ ಭೌತಿಕ ಶುದ್ಧತೆ ತೇವಾಂಶ ಇದನ್ನೆಲ್ಲ ಅವರು ಪುಕ್ಕಟೆಯಾಗಿ ರೈತರಿಗೆ ಒಂದು ಸವಲತ್ತು, ಅವರಿಗೆ ಜ್ಞಾನ ಸಿಗಲಿ, ಒಂದು ಜ್ಞಾನಾರ್ಜನೆ ಬೆಳೀಲಿ, ಬೀಜದ ಬಗ್ಗೆ ಕಾಳಜಿ ಹೆಚ್ಚಿಗೆ ಆಗಲಿ ಅಂತೇಳಿ ರೈತರಿಗೆ ರೈತರು ತಂದಂಥ ಬೀಜ ಅವರು ಪುಕ್ಕಟೆ ಪರೀಕ್ಷೆ ಮಾಡುವಂಥ ವ್ಯವಸ್ಥೆ ಇದೆ. ಈ ರೈತ ಬಾಂಧವರು ಇದನ್ನು ತಮ್ಮಂದ ಬೀಜ ಅಥವಾ ರೈತರ ಬೀಜ ಅಂತ ಹೇಳ್ತಾರಲ್ಲ ಅದನ್ನು ಬಿತ್ತು ಪೂರ್ವ ಒಂದು ಒಂದು ತಿಂಗಳ ಪರೀಕ್ಷೆ ಮಾಡಿಸ್ಕೊಡಲ್ಲ, ತೊಗೊಂಡೋಗಿ ಕೊಟ್ಟರೆ ಅವ್ರು ಪುಕ್ಕಟೆಗೆ ಮಾಡ್ಕೊಡೋದು. ಸುಮಾರು 500 ಗ್ರಾಮಿಂದ ಒಂದು ಕೆಜಿ ಬೀಜ ತೊಗೊಂಡು ಹೋದರೆ ಅವರು ತಮ್ಮ ಆದ್ಯತೆ ಮೀರಿ ಕೊಡ್ತಾರೆ, ಅವರು ಏನು ಹಿಂದೆ ಮಾಡೋಂಗಿಲ್ಲ, ಇರ್ಬೋದು ಅವ್ರ ತೊಂದರೆ ಅಥವಾ ಜಾಸ್ತಿ ಅಲ್ಲಿ ಒತ್ತಡ ಇರ್ಬೋದು, ಆದರೂ ರೈತರಿಗೆ ಅವ್ರ ಕಿಮ್ಮತ್ ಕೊಟ್ಟು ಅನುಕೂಲ ಆಗಲಿ ಒಳ್ಳೇದ ಅಂತ ಹೇಳಿ. ಪ್ರೊಫೆಸರ್ ಕುರುಡಿಕೇರಿ ಅವರೇ, ಅಂದರೆ ಪ್ರಮಾಣೀಕೃತ ತಗೊಳ್ಳಿಲ್ಲ ಅಂದ್ರೆ ಬಿತ್ತನೆ ಪೂರ್ವದೊಳಗೆ ಆ ಬೀಜಗಳನ್ನು ತಗೊಂಡೋಗಿ ಬೀಜ ಪರೀಕ್ಷೆ ಕೇಂದ್ರದಲ್ಲಿ ಪರೀಕ್ಷೆ ಮಾಡುವಂಥ ತಾಳ್ಮೆಯನ್ನು ಹೊಂದಿ. ಇಲ್ಲಿ ತಮಗೆ ಇನ್ನೊಂದು ಹೇಳ್ತೇನೆ ರೈತ ಬಂದರು ಏನಂತಂದ್ರೆ, ಅಕಸ್ಮಾತ್ ಇಲ್ಲಿ ತರಕ ಆಗಲಿಲ್ಲ ಬೀಜ ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷೆ ಮಾಡೋಕೆ ಆಗಲಿಲ್ಲ, ಆಗೇನು ಮಾಡ್ತೀರಿ, ನೀವು ತಮ್ಮ ಮನೆ ಅಂಗಳದಲ್ಲಿ ಅಥವಾ ಹೊಲದಲ್ಲಿ ಒಂದು ಸಾಲು ಹೊಡೀರಿ, ಚಲೋ ಹದ ಮಾಡಿ, ಮಣ್ಣು ಹದ ಮಾಡಿ ಸಾಲು ಹಾಕಿ, ಅಂದ್ರೆ ಸಾಲು ಕೈಲಿ ಕಡ್ಡಿಗೆ ಹಾಕಿ ಅಲ್ಲಿ ಒಂದು 100 ಬೀಜ ನಾಲ್ಕು ಹಿಂಗೆ ಅತಿ ಮೇಲೆ ಒಂದು 100 ಬೀಜ ಹಾಕಿ, ಆ 100 ಬೀಜ ಹುಟ್ಟಿದಂತಂದ್ರೆ ಅಷ್ಟಲ್ಲಿ ಎಷ್ಟು ಹುಟ್ಟಿದೆ ನೋಡ್ಕೊಳ್ಳಿ, ಅದು 80, 90, 60, 70 ಬಂದು ಸಾಕು ನಿಮಗೆ, ಅದನ್ನೇ ಬಿತ್ತದೇನು ಬೇಡ ಅನ್ನಂಗಿಲ್ಲ. ಅಥವಾ ಇನ್ನೊಂದು ರೀತಿನೂ ಮಾಡ್ಬೋದು ಸರ್, ಉಸುಕನೇ ಹಾಕಿ ಒಂದು ಟ್ರೇದಲ್ಲಿ ಉಸುಕನೇ ಹಾಕಿ ಬೀಜ ಹಾಕಿ ಮೇಲೆ ಮುಚ್ಚಿ ಹಸಿ ಮಾಡಿ ಅದ್ನ ಒಂದು ವಾರ ನಂತರ ನೋಡ್ರಿ, ಚೆನ್ನಾಗಿ ಮೊಳಕೆ ಹೊಡೆದಿರ್ತಾವೆ, ಅದ್ರ ಮೇಲೆ ನೀವು ಬಿತ್ತಬಹುದು. ಅಂದ್ರೆ ಇತರ ಬೀಜನ ಹಾಳಾಗತ್ತೆ ರೀ, ಉಳ್ಕಿ ಬೀಜ ಪ್ರಮಾಣಿತ ಬೀಜ ಅವೆಲ್ಲ ಏನು ಪರೀಕ್ಷೆ ಮಾಡ್ತಾರೆ ಇಲ್ಲ ಅನ್ನಂಗಿಲ್ಲ. ಒಂದು ಈ ರೈತರ ಬೀಜ ಸಮಸ್ಯೆ ಇರೋದ್ರಿಂದ ಇಲ್ಲಿ ಬರೋಕೆ ಆಗಲಿಲ್ಲ, ಅವ್ರಿಗೆ ಪರೀಕ್ಷೆ ಮಾಡಲಿಕ್ಕಾಗಲ್ಲ. ಈ ರೀತಿ ಒಂದು ತಾವು ಮನೆಯಲ್ಲೇ ಮಾಡೋದು, ಕಾಗದಲ್ಲೇ ಮೊಳಕೆ ಮಾಡಬಹುದು ಇಲ್ಲ ಅನ್ನಂಗಿಲ್ಲ. ಸೊ ಈ ರೀತಿ ಒಂದು ವ್ಯವಸ್ಥೆ ಮಾಡ್ಕೋಬಹುದು. ನೋಡ್ರಿ, ಸಾಕಷ್ಟು ಪರೀಕ್ಷಾ ವಿಧಾನಗಳದಾವೆ. ಅಂದರೆ ಬೀಜ ಬಿತ್ತೋಕ್ಕಿಂತ ಮೊದಲೇ ಅವನ್ನು ಪರೀಕ್ಷೆ ಮಾಡೋದು ಬಹಳ ಉತ್ತಮ. ಕೇಂದ್ರಗಳು ಇಲ್ಲ ಅಂದರೆ ನಿಮ್ಮ ವೈಯಕ್ತಿಕವಾಗಿ ಕೂಡ ಪರೀಕ್ಷೆ ಮಾಡ್ಬೋದು ಅದನ್ನು ಮಾಡಿ ಅಂತ ನಮ್ಮ ರೈತ ಬಂದ್ರು ಹೇಳೋಣ ಅಂತ. ಇನ್ನೊಂದು ಮುಖ್ಯವಾಗಿ ನಾವು ಬೀಜೋಪಚಾರ, ಯಾಕಂದರೆ ಈ ಬೀಜೋಪಚಾರ ಮಾಡೋದು ಭಾಳ ಮುಖ್ಯ. ಬೀಜ ಹಾಕೋಕ್ಕಿಂತ ಮೊದಲು ಬೀಜೋಪಚಾರ ಮಾಡಿ ಹಾಕಬೇಕು. ಮೊದಲು ಸಾವಯವ ಈ ಪದ್ಧತಿಯೊಳಗೆ ಬೀಜೋಪಚಾರ ಚೆನ್ನಾಗಿ ಮಾಡ್ತಿದ್ರು. ಅದು ಈ ಗೋವಿನ ಒಂದು ಮೂತ್ರ, ಆಮೇಲೆ ಕೆಲವೊಂದಿಷ್ಟು ಸಗಣಿ ಇಂಥವೆಲ್ಲ ವಿಶೇಷವಾಗಿ ತಯಾರು ಮಾಡ್ತಿದ್ರು. ಈಗ ನಮ್ಮಲ್ಲಿ ಏನಾಗಿದೆ, ಎಲ್ಲ ರಾಸಾಯನಿಕಗಳ ಉಪಯೋಗ ಮಾಡ್ತಾ ರೈತ ಬಾಂಧವರಿಗೆ ಸಮಯ ಇಲ್ಲ, ಆಮೇಲೆ ಅದು ಸಾಧ್ಯತೆ ಇರೋದಿಲ್ಲ. ಹೀಗಾಗಿ ಸಾಮಾನ್ಯವಾಗಿ ಬೀಜೋಪಚಾರ ಯಾವ ರೀತಿ ಮಾಡಿದ್ರೆ ಒಂದು ಬೀಜ ಒಳ್ಳೇದಾಗಿ ಬೆಳೀತದ ಅಂತ ಈಗ ಪ್ರಮಾಣೀಕೃತ ಬೀಜ ಐತಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಕೊಟ್ಟಿರ್ತಾರ, ಇಲ್ಲ ಅನ್ನಂಗಿಲ್ಲ. ಅದೇ ರೀತಿ ನಮ್ಮ ನೀಲಿ ಚೀಟಿ ಮತ್ತು ಹಸಿ ಚೀಟಿ ಎಲ್ಲಕ್ಕೂ ಕೊಟ್ಟಿರ್ತಾರೆ ಏನು ಬೀಜೋಪಚಾರ. ಆದರೆ ರೈತರು ಬೀಜ ಐತಲ್ಲ ಅದನ್ನ ತಮ್ಮ ಲೆವೆಲ್ದಲ್ಲಿ ಅಥವಾ ತಮ್ಮ ಮಟ್ಟದಲ್ಲಿ ಬೀಜೋಪಚಾರ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತಂದರೆ ತೈರಾಮು ಮತ್ತು ಕ್ಯಾಪ್ಟನ್ ಅಂತ ಸಿಗ್ತಾವೆ, ಇದನ್ನು ಸಹಿತ 1 ಗ್ರಾಮ್ ಇಂದ 2 ಗ್ರಾಮು 1 ಕೆಜಿ ಬೀಜಕ್ಕೆ ನಾವು ಉಪಚಾರ ಮಾಡೋದು. ಇಲ್ಲ ಅಂತಂದು ದ್ವಿದಳ ಧಾನ್ಯಕ್ಕೆ ಮತ್ತು ಸ್ಪೆಷಲಾಗಿ ಔಡ್ಲ ಎಣ್ಣೆ ಸಿಗ್ತೈತಿ, ಆಮೇಲೆ ಕೆಲವೊಂದು ಖಾದ್ಯ ತೈಲ ಎಣ್ಣೆ ಇರ್ತವೆ ಅವನು ಸಹಿತ ನಾವು 5 ml 1 ಕೆಜಿ ನಾವು ಲೇಪನ ಮಾಡಿದ್ರೆ ಬುರುಬರಿ ಅಂತವಲ್ಲ ಅವು ಹತ್ತೋದಿಲ್ಲ ಅದಕ್ಕೆ. ಈ ರೀತಿ ಅಥವಾ ಇನ್ನೂ ನಾವು ಸಂಗಣಿ ಮಾಡುವಂಥ ಬೀಜಕ್ಕೆ ನಾವು ಹುಲುಗಲು ತಪ್ಪಲ ಬೀವಿನ ತಪ್ಪಲ ಇಂಥ ಅಥವಾ ನಿಮ್ಮ ಬೂದಿನ ಸಹಿತ ಮಿಶ್ರಣ ಮಾಡಿ ನಾವು ಅದನ್ನು ಕಾಪಾಡ್ಬೋದು. ಇದು ರೈತರ ಮಟ್ಟದಲ್ಲಿ ಮಾಡುವಂಥ ಒಂದು ಬೀಜಕ್ಕೆ ಉಪಚಾರ ಮಾಡೋದು, ಇದು ಬೀಜೋಪಚಾರ. ಸೈಂಟಿಫಿಕ್ ಆಗಿ ನಾವು ಮಾಡ್ತಾ ಇದ್ದೀವಿ ಇಲ್ಲ ಅನ್ನಂಗಿಲ್ಲ, ತೈರಾಮನ್ನೆಲ್ಲ ನಾವು ಬೀಜೋಪಚಾರ ಮಾಡಿ ಇದನ್ನು ರೈತರು ಮಾಡ್ಬೋದು. ಈ ರೀತಿಯಾಗಿ ಬೀಜೋಪಚಾರ ಮಾಡಿದರೆ ಅದು ಸಂಗಣಿ ಪೂರ್ವ ಮಾಡ್ಬೋದು ಅಥವಾ ಬಿತ್ತುವಂತಗೂ ಮಾಡ್ಬೋದು. ರೈತರು ಇದನ್ನು ನೋಡಿ ಮಾಡೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಪ್ರೊಫೆಸರ್ ಮಲ್ಲಿಕಾರ್ಜುನ ಕೊರಡಿಕೆರೆ ಅವರೇ, ತುಂಬ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಿ. ಯಾಕಂದರೆ ಬೀಜಗಳನ್ನು ನಾವು ತಗೊಳ್ಳೋದು ಅಷ್ಟೇ ಅಲ್ಲದೆ ಬೀಜೋಪಚಾರ ಮಾಡೋದು ಭಾಳ ಮುಖ್ಯ. ಬೀಜೋಪಚಾರ ಮಾಡಿದಾಗ ನೀವು ಬರಬಹುದಾದ ರೋಗಗಳನ್ನು ತಡಿಬಹುದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳೋದು ಅದಕ್ಕೆ ಅಲ್ಲ, ಅಂದರೆ ರೋಗ ಬರದಂಗೆ ತಡಿಲಿಕ್ಕೆ ಬೀಜೋಪಚಾರ ಮಾಡೋದು ಭಾಳ ಒಳ್ಳೆಯದು. ಯಾಕಂದರೆ ಹುಟ್ಟುವಂಥ ಬೀಜ ಕೆಲವೊಂದು ಹೊಲದಲ್ಲಿ ಏನಾಗ್ತೈತಿ, ಸಸಿಗಳು ಸಾಯ್ತಾವೆ, ಸಸಿ ಕಮ್ಮಿರಿ ಬಿಡ್ತಾವೆ. ಅಂತ ಅವತ್ತು ಇದು ಹೆಲ್ಪ್ ಆಗ್ತಾಯಿದೆ. ಏನು ಬೀಜಕ್ಕೆ ಉಪಚಾರ ಮಾಡೋದ್ರಿಂದ ಸಸಿ ಸಾಯುವಿಕೆ ಆಗಲಿ, ಗಿಡದ ಪೈರು ಚೆನ್ನಾಗಿ ಬೆಳೀಲಿಕ್ಕೆ ಸಸಿ ಸಿಗ್ತಾ ಇದ್ದಾವೆ. ಅದಕ್ಕೆ ನಾವು ಬೀಜೋಪಚಾರ ಮಾಡಲಿಕ್ಕೆ ಬೇಕು. ಇವತ್ತು ಬೀಜೋಪಚಾರ ಮಾಡಿದ್ರೆ ಬೀಜ ಸದೃಢ ಆಗ್ತದೆ. ಬೀಜ ಸದೃಢ ಆಗ್ತಂದ್ರೆ ಸದೃಢವಾಗಿ ಬರ್ತದೆ, ಆಮೇಲೆ ಇಳುವರಿ ಖಂಡಿತವಾಗಿ ಬೆಳೆದೇ ಬೆಳೀತದೆ. ಇನ್ನೊಂದು ಬೀಜೋಪಚಾರ ಅಂತಾಯ್ತು, ಆಮೇಲೆ ಔಷಧೋಪಚಾರ ಮಾಡೋದು ಅವಶ್ಯಕತೆ. ನಾವು ಮುಖ್ಯವಾಗಿ ನಾವು ಬೀಜದ ಒಂದು ನಿಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ, ಈಗ ಗೊಂಜಾಳ ತಗೊಳ್ಳಿ, ಗೊಂಜಾಳ ತೆನೆಯಲ್ಲಿ ಸಾಕಷ್ಟು ನುಸಿ ಎಲ್ಲ ಬಂದ್ಬಿಡುತ್ತೆ. ಕೆಲವೊಂದು ಕಾಳದಲ್ಲಿ ತೆನೆಯಲ್ಲಿ ಬಂದ್ಬಿಡುತ್ತೆ. ಆವತ್ತಿನ ನಾವು ಹೇಳ್ತೀವಪ್ಪ ಅಂದರೆ ಇದು ಮಲಾತೆನ್ ಅಂತ ಹುಡಿ ಸಿಗ್ತೈತಿ. ಅದು ಕಟಾವು ಹಾಕಿಂತ ಮೊದಲು ತೆನೆ ಕಟ್ಟಿದಾಗ ಹುಡಿಯನ್ನು ನಾವು ಸಿಂಪಡಣೆ ಮಾಡಿದರೆ ಎಷ್ಟೋ ನಾವು ಕೀಟನ ಕಡಿಮೆ ಮಾಡೋದು. ಈ ರೀತಿಯ ಒಂದು ಪ್ರೀ ಏನು ಕಟಾವು ಅದು ಕಟಾವು ಮಾಡೋಕ್ಕಿಂತ ಮೊದಲು ನಾವು ಇದನ್ನು ಸೀ ಟ್ರೀಟ್ಮೆಂಟ್ ಅಥವಾ ಸೀ ಟ್ರೀಟ್ಮೆಂಟ್ ಅಲ್ಲ ಬೀಜಕ್ಕೆ ಅಥವಾ ತೆನೆಗೆ ನಾವು ನಾವು ಸಿಂಪಡಣೆ ಮಾಡಿದರೆ ನಾವು ಎಷ್ಟೋ ಕೀಟ ಕಡಿಮೆ ಮಾಡಬಹುದು. ಡಾಕ್ಟರ್ ಮಲ್ಲಿಕಾರ್ಜುನ ಕುರಡಿಕೆರೆಯವರೇ, ತುಂಬ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ ಇವತ್ತು. ಅಂದರೆ ಉತ್ತಮ ತಳಿಯ ಬೀಜವನ್ನು ನಾವು ತೆಗೆದುಕೊಳ್ಬೇಕು, ಆಮೇಲೆ ಅದು ಪ್ರಮಾಣೀಕೃತ ಆದರೆ ಒಳ್ಳೆಯದು, ಇಲ್ಲಾಂದರೆ ನಂಬಿಕೆ ಅಥವಾ ರೈತರ ಬೀಜ ಉಪಯೋಗ ಮಾಡ್ಬೋದು. ಅದಕ್ಕೂ ಸಾಕಷ್ಟು ಏನು ಒಂದು ನಾವು ಪ್ರಯತ್ನಗಳನ್ನು ಮಾಡಬೇಕು, ಪರೀಕ್ಷೆ ಮಾಡಬೇಕು, ಆಮೇಲೆ ಬೀಜೋಪಚಾರ ಮಾಡಬೇಕು, ಒಟ್ಟಾರೆ ಸಾಕಷ್ಟು ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ತಾವು ಹಿರಿಯ ಪ್ರೊಫೆಸರು, ಸಾಕಷ್ಟು ಅನುಭವ ತಮಗಿದೆ, ಸಾಕಷ್ಟು ಪ್ರಗತಿಪರ ರೈತರನ್ನು ನೋಡಿದ್ದೀರ ನಾವು. ಅಂದರೆ ಒಬ್ಬ ನಮ್ಮ ರೈತ ಬಾಂಧವರಿಗೆ ಈಗ ಬಿತ್ತನೆ ಕಾಲ, ನೀವು ಒಳ್ಳೆಯ ಕೆಲಸವನ್ನು ನಾವು ಆರಂಭ ಚಲೋ ಆಯಿತು ಅಂದರೆ ಕೊನೆ ಚೆನ್ನಾಗಿ ಮುಂದೆ ಚಲೋ ಇರ್ತದೆ. ಹೀಗಾಗಿ ನಮ್ಮ ರೈತ ಬಾಂಧವರಿಗೆ ಏನು ಕಿವಿಮಾತು ಹೇಳ್ತೀರಾ ಈ ಒಂದು ಬಿತ್ತನೆ ಸಮಯದೊಳಗೆ, ಬೀಜೋಪಚಾರ ಅನ್ನಿರಿ ಅಥವಾ ಹೇಗೆ ಒಂದು ಉತ್ತಮ ಇಳುವರಿ ಪಡಿಬೇಕು ಅಂಥೇಳಿ ನಿಮ್ಮ ಮನಸ್ಸನ್ನು ಹೇಗೆ ನೀವು ತಯಾರು ಮಾಡ್ಕೊಳ್ಬೇಕು, ಯಾವ ರೀತಿ ಬೀಜಗಳನ್ನು ಉಪಚಾರ ಮಾಡಬೇಕು, ಮತ್ತು ಹೊಲದೊಳಗೆ ನಾವು ಬಿತ್ತನೆ ಮಾಡುವ ಸಮಯದೊಳಗೆ ಯಾವ ಕಾಳಜಿಗಳನ್ನು ತೆಗೆದುಕೊಳ್ಬೇಕು? ಬಿತ್ತಾಕ ಆದಷ್ಟು ಒಂದು ಪ್ರಮಾಣೀಕೃತ ಬೀಜ ತೊಗೊಂಡು ಬಿತ್ತರಿ. ಅದು ಸಿಗಲಿಲ್ಲ ಅಂದರೆ ಹಸಿರು ಚೀಟಿ ಬೀಜ ತೊಗೊರಿ. ಅದೂ ಇಲ್ಲಪ್ಪ ನಮ್ಗೆ ಅದೇ ಬೇಕು, ರೈತರ ಬೀಜನ ಚಲೋ ಐತೆ ಅನಿಸಿದ್ರೆ ತೊಗೊರಿ, ಇಲ್ಲ ಅನ್ನಂಗಿಲ್ಲ. ಅದನ್ನ ಸರಿಯಾದ ಟೈಮಿಗೆ ಬಿತ್ತನೆ ಈಗೆಲ್ಲ ಚಾಲೂ ಆಗಿದೆ, ಜೂನ್ ಪ್ರಾರಂಭದಲ್ಲಿ ನಮ್ಮ ಭಾಗದಲ್ಲಿ ಬಿತ್ತನೆ ಆಗ್ತಾಯಿದೆ. ಇಲ್ಲ ಒಂದು ಬಿತ್ತುವ ಮೊದಲು ತೊಗೊಂಡು 15 ದಿವಸ ಮೊದಲು ತೊಗೊಂಡು ಅದನ್ನು ನೀವು ಒಂದು ತಿಥಿಯಲ್ಲಿ ಅಥವಾ ಒಂದು ಬಿತ್ತನೆ ಹಂಗಾಮಿನಲ್ಲಿ ಬಿತ್ತರಿ, ಇಲ್ಲ ಅನ್ನಂಗಿಲ್ಲ. ಆಮೇಲೆ ಅದಕ್ಕೇನು ಬೇಕಲ್ಲ, ಬೇಸಾಯ ಒಂದು ಪದ್ಧತಿ ಇದೆ ಅಥವಾ ಗೊಬ್ಬರ ನೀರು ಇಂಥ ಕಳೆಯನ್ನೆಲ್ಲ ತೆಗೆದು ಅದನ್ನ ಬೆಳೆ ನೀವು ಚೆನ್ನಾಗಿ ಮಕ್ಕಳಂತೆ ಕಾಪಾಡಬೇಕಾಗ್ತದೆ. ಆಮೇಲೆ ಇಳುವರಿನೂ ನಮಗೆ ಲಾಸ್ಟಿಗೆ ನಾವು ನೋಡಬೇಕು, ಯಾಕಂದರೆ ನಮಗೆ ಒಂದು ಇಳುವರಿ ಬೇಕಂತ ಪೈರು ಚೆನ್ನಾಗಿರ್ಬೇಕಾಗ್ತದೆ. ಅದಕ್ಕೆ ಬೇಕಂತ ನಾವು ಮೊಳಕೆ ಆಗಲಿಕ್ಕೆ ಒಂದು ಒಳ್ಳೆ ಬೀಜ ಇರ್ಬೇಕಾಗ್ತದೆ. ಅಂದರೆ ಒಳ್ಳೆ ಬೀಜ ಇತ್ತು ಮೊಳಕೆ ಆಗಿ ಸಸಿ ಬೆಳೆದು ಒಳ್ಳೆ ತೆನೆ ಕಟ್ತೈತಿ, ಅದನ್ನು ನಾವು ಹಾರ್ವೆಸ್ಟ್ ಮಾಡೋದು ಇಂಪಾರ್ಟೆಂಟು. ಯಾಕಂದರೆ ಮೆಚುರಿಟಿ ಆಗಿರ್ತೈತಿ, ಇಲ್ಲ ಅನ್ನಂಗಿಲ್ಲ. ಆ ಮೆಚುರಿ ಅಥವಾ ಪಕ್ವಂಥ ಬೀಜ ನಾವು ಕಾಳಿಂದ ಕಟಾವು ಮಾಡೋದು ಒಂದು ಒಂದು ಒಂದು ಒಂದು ಉತ್ತಮ ಪರಿಸ್ಥಿತಿಯಲ್ಲಿ ಮಾಡಬೇಕಾಗ್ತದೆ. ಈಗ ಒಮ್ಮೊಮ್ಮೆ ಏನಾಗ್ತೈತಿ, ಕಟಾವು ಬಂದಿರ್ತೈತಿ ಬೆಳೆ, ಸಡನ್ನಾಗಿ ಮಳೆ ಬರ್ಬೋದು, ಅದನ್ನೆಲ್ಲ ನೋಡ್ಕೊಂಡು ನಾವು ಕಟಾವು ಒಂದು ನಿಗದಿತ ಹಂತದಲ್ಲಿ ಮಾಡಿದರೆ ನಾವು ಒಳ್ಳೆಯ ಇಳುವರಿ ಪಡಿಬೋದು. ಅದನ್ನು ನಾವು ಇಮ್ಮಿಡಿಯೇಟಾಗಿ ಅದಂತಂದು ಒಣಗಿಸಿ ಹೊಲದಾಗ ಒಣಗಿಸಿ ಕಣದಲ್ಲಿ ಮಾಡಿ ಸಂಸ್ಕರಣೆ ಮಾಡಿ ಅದನ್ನು ನಾವು ಮುಂದೆ ಆಹಾರಕ್ಕೆ ನಾವು ಏನು ಮಾಡ್ತೀವೋ ಅದು ತೊಗೊಂಡು ಮಾಡಿದರೆ ನಮಗೆ ಆಹಾರವನ್ನು ಹೆಚ್ಚಿಗೆ ಬರ್ತೈತಿ, ಅಂದರೆ ಆಹಾರ ಉತ್ಪಾದನೆ ಹೆಚ್ಚಾಗುತ್ತೆ, ದೇಶದ ಆಹಾರ ಬದ್ಧತೆ ಹಸಿವು ಏನಿದೆಯಲ್ಲ ನಮ್ಮಲ್ಲಿ ಭಾರತದಲ್ಲಿ ಉತ್ಪಾದನೆ ಹೆಚ್ಚಿಗೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮದು ಪ್ರೊಡಕ್ಷನ್ ಮಾಡೋದು 285 million tons ಮಾಡ್ತಾ ಇದ್ದೇವೆ, ಬಟ್ ನಮ್ಮ ಪ್ರೊಡಕ್ಷನ್ಗೆ ಮತ್ತು ನಮ್ಮ ಏನು ನಮ್ಮ ಜನಸಂಖ್ಯೆ ಇದೆಯಲ್ಲ ನಾವು ಸರಿಯಾಗಿ ಮಾಡಿದೆ, ಇದು ಊಟ ಇದೆ ಇಲ್ಲನಂಗಿಲ್ಲ. ಬಟ್ ಕೆಲವೊಂದು ಅನಾನುಕೂಲತೆಯಿಂದ ನಾವು ಉತ್ಪಾದನೆಯಂಥ ಆಹಾರಧಾನ್ಯ ಏನಿದೆಯಲ್ಲ ನಾಶ ಆಗ್ತದೆ, ಎಸ್ಪೆಷಲಿ ಸಂಗ್ರಹಣೆಯಲ್ಲಿ. ಸೊ ಇದನ್ನು ನಾವು ಕಾಳಜಿ ಮಾಡಿದರೆ ಪ್ರದರ್ಶನಕ್ಕೆ ಕಳಿಸ್ತಾ ಇದ್ದೇವೆ. ಯಾಕಂತಂದರೆ ಉತ್ತಮ ತಳಿ ಉತ್ತಮ ಬೀಜ ನಾವು ಮಾಡಿ ಆಹಾರ ಉತ್ಪಾದನೆ ಮಾಡಿದ್ದೀವಿ. ಅದಕ್ಕೆ ನಾವಂತ ರೈತರು ಆದಷ್ಟು ಕಾಳಜಿ ಮಾಡಿ ಬೇಸಾಯದಲ್ಲಿ ಒಂದು ಇದನ್ನು ಏನು ಕಾಳಜಿಪೂರ್ವಕವಾಗಿ ಮಾಡಿ ತಮ್ಮ ಇಳುವರಿ ಹೆಚ್ಚಿಸಿ ತಮ್ಮ ಆದಾಯ ಹೆಚ್ಚಿಗೆ ಮಾಡಿಕೊಳ್ಳಿ ಅಂತ ನನ್ನ ಕಳಕಳಿ ಬಂದ. ನೋಡ್ರಿ ನಮ್ಮ ರೈತ ಬಾಂಧವರು ನಮ್ಮ ದೇಶದ ಅಭಿವೃದ್ಧಿ ಅಂತ ಕಾಣಿಕೆ ನೀಡ್ತಾ ಇದ್ದಾರೆ, ಆಹಾರ ಭದ್ರತೆಯನ್ನು ನೀಡ್ತಾ ಇದ್ದಾರೆ, ಹೌದು ಸಾಕಷ್ಟು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈಗ ಒಂದು ಬೀಜವನ್ನು ಒಂದು ಸಸಿ ಮಾಡಿ ಒಂದು ಪೈರು ಬರಮಟ್ಟ ಅಂದರೆ ಒಂದು ಮಗುವನ್ನು ಬೆಳೆಸ್ದಂಗೆ. ಹೀಗಾಗಿ ನಮ್ಮ ರೈತ ಬಾಂಧವರು ಅಲ್ಲಿ ಮನೆಯಲ್ಲಿ ಒಂದು ಕುಟುಂಬ ಇದ್ರೆ ಹೊಲದಲ್ಲಿ ಮತ್ತೊಂದು ಕುಟುಂಬ ಸಾವಿರಾರು, ಹೀಗಾಗಿ ಅದನ್ನ ನಾವು ಮರಿಬಾರ್ದು. ಅವನ ಕುಟುಂಬದ ಸದಸ್ಯರಿಗೆ ನಮಗೆ ಅದೇ ನಾವು ಉತ್ಪನ್ನ ರೈತರ ಬಿತ್ತಿದ್ರೆ ಒಕ್ಕಿದ್ರೆ ನಮಗೂ ಎಲ್ಲರಿಗೂ ಊಟ. ನಮ್ಮಲ್ಲಿ 17% ಹಸಿವಿಂದ ಸಾಯ್ತಾ ಇದೆ ಇವತ್ತು, ಅಷ್ಟು ನಾವು ಹಸಿವಿದೆ ನಮ್ಮಲ್ಲಿ. ಪ್ರೊಡಕ್ಷನ್ ಜಾಸ್ತಿ ಇದೆ ಇಲ್ಲನಂಗಿಲ್ಲ, ಅನಾನುಕೂಲ ಕೆಲವು ಕಡೆ ಆಗಿದೆ ಇಲ್ಲನಂಗಿಲ್ಲ, ಆದರೂ ನಮ್ಮ ರೈತರಿಂದ ನಾವು ಅದೇವಿ, ರೈತರು ನಮ್ಮ ಸಲಹೆ ಇದಾರೆ. ಅದಕ್ಕೆ ನಾನು ಏನು ಹೇಳೋದು, ಕಳಕಳಿಯಿಂದ ಈ ಬೀಜಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಿ, ಹೆಚ್ಚಿಗೆ ಉತ್ಪಾದನೆ ಮಾಡಿ ಇಲ್ಲನಂಗಿಲ್ಲ, ತಾವು ಮಾಡಿ ಅಂತ ನಾವು ಭಾಳ ಸಂತೋಷ. ರೈತ ಒಕ್ಕದರೆ ಬೆಕ್ಕೋದು ನಾಡೆಲ್ಲ ಅಂತಾರಲ್ಲ, ಅಂದರೆ ರೈತನ ಮೇಲೆ ನಾವೆಲ್ಲ ಅಷ್ಟು ಅವಲಂಬಿತರಾಗಿದ್ದೀವಿ. ರೈತ ಬಾಂಧವರ ಅಭ್ಯುದಯ ನಮ್ಮೆಲ್ಲರ ಒಂದು ಧ್ಯೇಯ ಆಗಲಿ. ಹಾಗೆಯೇ ರೈತ ಬಾಂಧವರು ಕೂಡ ತಮ್ಮ ಮಕ್ಕಳನ್ನು ಬೆಳೆಸಿ ಹಾಗೇನೆ ಪೈರನ್ನು ಬೆಳೆಸಲಿಕ್ಕೆ ಹೋಗಲಿ, ಉತ್ತಮ ಬೀಜಗಳನ್ನು ಪ್ರಮಾಣೀಕೃತ ಬೀಜಗಳನ್ನು ತಗೊಳ್ಳಿ, ಬೀಜೋಪಚಾರ ಮಾಡಿ, ಔಷಧೋಪಚಾರ ಮಾಡಿ, ವೈಜ್ಞಾನಿಕವಾಗಿ ಬಿತ್ತಿದರೆ ಸಾಕಷ್ಟು ಕೃಷಿ ಇಲಾಖೆಯ ಸಹಾಯ ತಗೊಳ್ಳಿ. ಯಾಕಂದರೆ ಯಾವುದೋ ಒಂದು ಮಾರ್ಗದರ್ಶನ ಇದ್ದರೆ ಖಂಡಿತವಾಗಿ ಅಲ್ಲಿ ಆಗಿರೋ ತೊಂದರೆಯ ಬಗ್ಗೆ ನಮಗೆ ಮುಂದೆ ಪುನರ್ವಿಮರ್ಶೆ ಮಾಡ್ಕೊಳಕ್ಕೆ ಬರ್ತದೆ, ಮುಂದೆ ಆ ಥರ ತಪ್ಪಾಗದೆ ನಮಗೆ ನೋಡ್ಕೊಳಕ್ಕೆ. ಆ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರ ಯಶಸ್ವಿಯಾಗಲಿ, ಉತ್ತಮ ಬೀಜಗಳನ್ನು ತಗೊಂಡು ಬಿತ್ತಿ ಅವರು ಒಳ್ಳೆಯ ಪೈರನ್ನು ಬೆಳೆಯುವಂಗಾಗಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ಡಾಕ್ಟರ್ ಮಲ್ಲಿಕಾರ್ಜುನ್ ಕುರುಡಿಕೇರಿ ಅವರೇ, ಇಲ್ಲಿವರೆಗೆ ಬಂದು ನಮಗೆ ಮಾಹಿತಿ ನೀಡಿದ್ದೀರಾ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಬೀಜಗಳ ಆಯ್ಕೆ ನಿರ್ವಹಣೆ ಮತ್ತು ಬೀಜೋಪಚಾರ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ್ ಕುರುಡಿಕೇರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಷಣ್ಮಸ್ವ ಚೂಡೀನ್. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಹಂಪಾಪಟ್ಟಣದ ದೇವೇಂದ್ರಪ್ಪ ದುರುಗಪ್ಪ ಗೊಂದಲಿ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದಗಳು. ಬಾರೆ ತಂಗಿ ಬಂದಿತು ದೀಪಾಳಿಗಿ ಹೋಳಿಗಿ, ಬಾರೆ ತಂಗಿ ಬಂದಿತು ದೀಪಾಳಿಗಿ ಹೋಳಿಗಿ, ಮಾಡವ್ವ ಲಗು ನಾಳಿಗಿ ಬಾರೆ ತಂಗಿ, ಬಾರೆ ತಂಗಿ ಬಂದಿತು ದೀಪಾಳಿಗಿ ಹೋಳಿಗಿ, ಮಾಡವ್ವ ಲಗು ನಾಳಿಗಿ ಬಾರೆ ತಂಗಿ. ಹಿಂದೆ ಮಾಡಿದ ಅಮಾವಾಸಿ ಮುಂದೆ ಪಡ್ಡು ಚಲೋ ದಿವಸ, ಹಿಂದೆ ಮಾಡಿದ ಅಮಾವಾಸಿ ಮುಂದೆ ಪಡ್ಡು ಚಲೋ ದಿವಸ, ಅಜ್ಞಾನ ರಾತ್ರಿಯನ್ನು ಕಳೆದು ಅಜ್ಞಾನ ರಾತ್ರಿಯನ್ನು ಕಳೆದು ಸುಜ್ಞಾನ ಬೆಳಕು ನುಳಿಯದ್ದು, ಸುಜ್ಞಾನ ಬೆಳಕು ನುಳಿಯದ್ದು ತನಿವೆಂಬ ಮನೆಯನ್ನು ಸಾರಿಸಿ, ಮನವೆಂಬ ರಂಗುಲಿಯನ್ನು ಹೊಯ್ದು ನಾನೆಂಬ ಬ್ಯಾಳಿಯನ್ನು ಕುದಸಿ. ಅನುವಿಲಿ ಬಸಿಯೇ ಎನಗಾಯಿತು ಖುಷಿಯೇ ಬಾರೆ ತಂಗಿ, ಬಾರೆ ತಂಗಿ ಬಂದಿತು ದೀಪಾಳಿಗಿ ಹೋಳಿಗಿ, ಮಾಡವ್ವ ಲಗು ನಾಳಿಗಿ ಬಾರೆ ತಂಗಿ. ಸನುಮತ ಬೆಲ್ಲದ ರಾಶಿ ಅನುಭವದಿಂದ ಕಲಸಿ, ಸನುಮತ ಬೆಲ್ಲದ ರಾಶಿ ಅನುಭವದಿಂದ ಕಲಸಿ, ನಾನೆಂಬವನಡಿ ನೋಡು ಸುರವಿ, ನಾನೆಂಬವನಡಿ ನೋಡು ಸುರವಿ, ಗುರುತೆಂಬ ಗುಂಡಿ ನೋಡು ತಿರವಿ, ಗುರುತೆಂಬ ಗುಂಡಿ ನೋಡು ತಿರವಿ, ದೃಢವೆಂಬ ಊರ್ಣವನ್ನು ನೋಡಿ ಗುಣ ಮೂರು ಕನಕ ಹದ ಮಾಡಿ ನಡಿ ನುಡಿ ಎಂಬಲ್ಲ ತೂಡಿ ನಡಗಿ ಬರುವ ಕಡೆಗೆ ಬಾರೆ ತಂಗಿ, ಬಾರೆ ತಂಗಿ ಬಂದಿ ತೂದಿ ಪಾಳಿಗಿ ಓಡಿಗಿ ಮಾಡುವ ಲಗು ನಾಳಿಗಿ ಬಾರೆ ತಂಗಿ, ಮಮಕಾರ ಹಂತ ನಿಟ್ಟು ಸಮಧಮ ಎಣ್ಣೆ ಸುಟ್ಟು ಮಮಕಾರ ಹಂತ ಸಮಧಮ ಎಣ್ಣೆಯ ಸುಟ್ಟು ತಿರು ತಿರುಗಿ ಬಾರದಂತ ಭವಸಿ, ತಿರು ತಿರುಗಿ ಬಾರದಂತ ಭವಸಿ ಪರಲೋಕದ ಮರದೊಳಗೆ ಹಾಕ್ಸಿ ಗುರುರಾಮಲಿಂಗನ ಕರೆಸಿ, ಗುರುರಾಮಲಿಂಗನ ಕರೆಸಿ ಇಳಿ ಹೋಳಿಗೆ ತುಪ್ಪ ಉಣಸಿ, ಇಂಗಳಿಗೆ ಗ್ರಾಮ ಅಜ್ಞಾನಿಗೆ ಪ್ರೇಮ ಬಾರೆ ತಂಗಿ, ಬಾರೆ ತಂಗಿ ಬಂದಿತು ದೀಪಾಳಿಗಿ ಹೋಳಿಗಿ ಮಾಡುವ ಲಗು ನಾಳಿಗಿ ಬಾರೆ ತಂಗಿ, ಬಾರೆ ತಂಗಿ ಬಂದಿತು ದೀಪಾಳಿಗಿ ಹೋಳಿಗಿ ಮಾಡುವ ಲಗು ನಾಳಿಗಿ ಬಾರೆ ತಂಗಿ, ಹಿಂದೆ ಮಾಡಿದ ಅಮಾವಾಸಿ ಮುಂದೆ ಪಡು ಚಲೋ ದಿವಸ, ಹಿಂದೆ ಮಾಡಿದ ಅಮಾವಾಸಿ ಮುಂದೆ ಪಡು ಚಲೋ ದಿವಸ, ಅಜ್ಞಾನ ರಾತ್ರಿಗೆನ ಕಳೆದು ಸುಜ್ಞಾನ ಬೆಳಕು ನುಳಿಯದು, ತನವೆಂಬ ಮನೆಯನ್ನು ಸಾರಿಸಿ ಮನವೆಂಬ ರಂಗುಲಿಯನ್ನು ಹೊಯ್ದು ನಾನೆಂಬ ಬ್ಯಾಳಿಯನ್ನು ಕುದಸಿ ಅನಿವಿಲಿ ಬಸಿಯೇ ಎನಗಾಯಿತು ಖುಷಿಯೇ ಬಾರೆ ತಂಗಿ, ಬಾರೆ ತಂಗಿ ಬಂದಿ ತೂದಿ ಬಾಳಿ. ರೇಣುಕ ಎಲ್ಲಮ್ಮ ಬಾರೋ ಮಗನ ರಾಮಣ್ಣ ಭಕ್ತರ ಮನೆಗೆ ಹೋಗಿ ನಾನು ಭಕ್ತರ ಭಾವ ನೋಡಿ ಉದ್ಧಾರ ಮಾಡಿ ಬರ್ತೀರಂತೇಳಿ. ಜಾತಿಯಲ್ಲಿ ಜೋಗಮ್ಮಾಗಿ ಬಡವನ ಮನೆಗೆ ಬಂಕಾಪುರಿ ಪ್ಯಾಟಿ ಹೋಗ್ಬೇಕಾದ್ರೆ ಬ್ಯಾಡ್ರ ಕನ್ನಯ್ಯ ಮಹಾ ಬಡ್ತಾನ, ನೆಲ ಹಾಸಿಗೆ ಮಾಡ್ತಾನೆ, ಮುಗುಳು ಹೊತ್ತಿಗೆ ಮಾಡ್ತಾನೆ, ಗುಡ್ಡಾಗವರು ತಿರುಗುತ್ತಾನೆ, ಕಾರಿ ಸೊಪ್ಪು ಬಾರಿ ಸೊಪ್ಪು ತಂದು ಬಡವ ಉಪ್ಪಿಲ್ದು ಕುಚ್ಚಿ ಊಟ ಮಾಡ್ತಾನೆ. ಆ ಬಡವನ ಬಡ್ತನ ನೋಡ್ಲಾರ್ದು ಊರಾದ ರೈತರೆಲ್ಲ ಕುತ್ಕೊಂಡು ಒಂದು ಹೊಲ ಕೊಟ್ಟಾದ ಮೂರು ಕೂರಿಗೆ ಬಿತ್ತಾಕ ಉಡಿಯಲ್ಲಿ ಬೀಜ ಕಟ್ಕೊಂಡು ಬಡವ ಬಿತ್ತಾಕ ಹೋಗ್ಯಾನೆ. ಆ ಬಡವ ಮುಂದೆ ಮುಂದೆ ಬೀಜ ಬಿತ್ಕೊಂತ ಮಂಗಳವಾರ ಹೋಗ್ಬೇಕಾದ್ರೆ ವಿಧಿಮಾಯಿ ಹೋಗಿ ಹೊಲ್ದಾಳ ಬೀಜ ಎಲ್ಲ ಆರಿಸ್ಬಿಟ್ಟಾಳೆ, ಹೊಲ್ದಾಗ ಏನು ಬೆಳೆದಿಲ್ಲ ಬರೇ ಕರಿಕಿ ಬೆಳೆದೈತಿ. ಚಿಂತೆ ಮಾಡ್ಕೊಂತ ಬಡವ ಕುಂದ್ರಲಿಕ್ಕೆ ಎಲ್ಲಮ್ಮ ಇಳಿದಾಳೆ ದೇವಿ ತಾಯಿ ತಾಯಿ ಊದಂತ ಬಂದಾಳ ತಾಯಿ ಮಾಡಿ ಕಂಬಳಿ ಗದಿಗೆ ಮಾಡಿ ಹೊಲ್ದಾಗ ಕುಂದಿರಿಸಿದೀವಿ. ಬಾರ ತಾಯಿ ನನ್ನ ಬಡತನ ಬಯಲು ಮಾಡ್ಲಿಕ್ಕೆ ಬಂದೆ ನನ್ನ ಮನೆಗೆ, ನನಗೆ ಮಹಾ ಬಡತನ ಬಂದತ್ತಮ್ಮ, ನಿನಗೇನ್ ನೀಡ್ಲಿ ತಾಯಿ ಎಲ್ಲಮ್ಮ, ಅಪ್ಪ ನನಗೇನು ಬೇಕಾಗಿಲ್ಲ ಹಸುವಾಗಿತ್ತು ಬಡವ, ಐದು ಬೆಳೆಸಿ ಕೊಡು ಊಟ ಮಾಡಿ ನಾನು ಹೊಲ ಗುಡಿಗೆ ಹೋಗ್ತೀನಿ. ಒಳ್ಳೇದು ದೇವಿ. ತಾಯಿ ನನಗೆ ಐದು ಬೆಳೆಸಿ ಬೆಳೆದಿಲ್ಲ ಬರೀ ಅಡಿವೆ ಆಗೈತಿ ಹೊಲ, ನಾನೇನ್ ನೀಡ್ಲಿ ಮಂಗಳವಾರ, ಅಪ್ಪ ನಾನು ಬಂದು ಹಂಗ ಹೋಗ್ಲಾರೆ ಒಂದು ಐದು ತೆನಿ ಕೊಡು ಊಟ ಮಾಡಿ ಹೋಗ್ತೀನಿ ಅಂತ ಬಂದಿದ್ದೆ, ಐದು ತೆನಿ ಅಂದ್ರೆ ಅಷ್ಟೇ ಹೋಯ್ತು, ಸ್ವಲ್ಪ ನೀರ್ ತಂದು ಕುಡಿಸು, ನೀರ್ ಕುಡಿದು ಗುಡಿಗೆ ಹೋಗ್ತೀನಿ. ಒಳ್ಳೇದು ದೇವಿ. ಕುಂದ್ರ ದೇವಿ ಅಂತೇಳಿ ದೇವಿಗೆ ಕುಂದರಿಸಿ ಬಡವ ಹೊಳಿಗೆ ನೀರ್ ತರಕ್ ಹೋಗ್ಯಾನೆ, ಉಡ್ಯಾಳ ಭಂಡಾರ ತೆಗೆದು ಎಲ್ಲಮ್ಮ ಹೊಲ್ದಾಗ ಹುಗ್ಗಿ ಬಿಟ್ಟಾಳೆ, ದೇವಲೋಕ ಇಳಿದಂಗಾಯ್ತು ಅವನು ಹೊಲ, ಒಂದೊಂದು ಬೆಳೆಸಿಗಳು ಪಡಿ ಪಾವು ಸೇರು ಹಚ್ಚಿರು ಅಂತ ಬೆಳೆಸಿ ಮಾಡಿಬಿಟ್ಲು ಮಾಯಿದ ಬೆಳಿ. ಬಡವ ನೀರಿನ ಕೊಡ ತಗೊಂಡು ಉದೋ ಉದೋ ಅಂತ ಬಂದು ಹೊಲ ನೋಡ್ತಾನೆ, ಹೊಲದ ಗುರುತ ಸಿಲ್ಲಿಲ್ಲ. ದೇವಿ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಿದ, ತಾಯಿ ಇಲ್ಲಿಗೆ ನನ್ನ ಬಡತನ ಬಯಲು ಮಾಡಿದೆ ಆದಿಶಕ್ತಿ, ಕೂಳು ಕೂಳು ನೀರ್ ನೀರ್ ಅಂತೇಳಿ ಬಡತನ ಸೋಸ್ತಿದ್ದೆ, ನನ್ನ ಬಡತನ ನೀನು ಬಂದು ಬಯಲು ಮಾಡಿದೀಯವ್ವ, ನೀನು ಏನು ಬೇಡ್ತಿ ಬೇಡು ನೀನು ಬೇಡಿದ್ ಕೊಡ್ತೀನಿ, ನನಗೇನ್ ಬೇಕಾಗಿಲ್ಲಪ್ಪ, ಒಂದು ಐದು ತೆನಿ ಕೊಟ್ಟು ಬಿಡು ಊಟ ಮಾಡಿ ಗುಡಿಗೆ ಹೋಗ್ತೀನಿ. ಕುಂದ್ರಯ್ಯವ್ವ ನೀನು ಕೊಟ್ಟಿದ್ದು ನಿನಗೆ ಕೊಡಕ್ಕೇನು ಬಂದೈತಂತೇಳಿ ನಡೋ ಹೊಲ್ದ ಬಂದನೆ ಬೆಳೆಸಿ ಮುರಿಯಾಕ ಆ ಬಡವ ಹೊಲ ನೋಡ್ತಾನ ನನ್ನ ಬಡತನ ಬಯಲಾಯ್ತು. ನನ್ನ ಮನೆ ಆದಿಶಕ್ತಿ ರೇಣುಕ ಎಲ್ಲಮ್ಮ ಬಂದು ಬಡತನ ಕಳೆದು ಇದ್ರಾಗ ಒಂದು ಮೂಲೆ ಕೊಯ್ದು ಒಕ್ಕಿ ಬಿಟ್ರೆ ಒಂದು ಮಾಳಿಗೆ ಮನೆ ಆಗ್ತೈತಿ, ಎರಡನೇ ಮೂಲೆ ಕೊಯ್ದ್ರೆ ಮಕ್ಕಳ ಮದುವೆ ಆಗ್ತೈತಿ, ಮೂರನೇ ಮೂಲೆ ಕೊಯ್ದ್ರೆ ಅದ ಒಂದು ಮಾಳಿಗೆ ಮನೆ ಆಗ್ತೈತಿ, ಎರಡು ಎತ್ತು ಬಂಡಿ ಲಗ್ನ ಮೂರ್ತ ಎಲ್ಲ ಆಗ್ತವೆ. ಈ ಐದು ಬೆಳೆಸಿ ನಾನು ನೋಡ್ಲಿಕ್ಕೆ ಒಂದನ ಬೆಳೆಸಿ ಸಣ್ಣದಿಲ್ಲ, ಒಂದನ ತೆನಿ ಸಣ್ಣದಿಲ್ಲ, ಇಂಥ ಬೆಳೆಸಿ ಹಂಗ ಮುರಿಲಿ ಎಲ್ಲಮ್ಮಗ ಹಾಗ ನೀಡಲಿ ನಾನ ಎಲ್ಲಮ್ಮಗ ಕೊಟ್ಟನಂದ್ರೆ ಮಕ್ಕಳು ಊಟ ಒಂದು ಒಪ್ಪತ್ತಿಂದ ಹೋಗ್ತೈತಿ. ಈ ಎಲ್ಲಮ್ಮಗ ಕೊಡು ಬೆಳೆಸಿ ಮನೆ ಒಯ್ಬೇಕು ಅಂತ. ತನ್ನ ಹೊಲದ ಮಗ್ಲಿ ಒಂದು ಬೇರೆ ಹೊಲ ಇತ್ತು, ಆ ಹೊಲದಾಗ ಹೋಗಿ ಐದು ಬೆಳೆಸಿ ಕಳುವು ಮಾಡ್ಯಾನ ಬಡವ. ಐದು ಬೆಳೆಸಿ ತಂದು ದೇವಿ ಮುಂದೆ ಇಡಬೇಕಾದ್ರೆ ಎಲ್ಲಮ್ಮ ನೋಡ್ಲು ಮಗನೇ, ಇವು ನಾನು ಬೆಳೆಸಿದ್ದು ಭಂಡಾರ ಬೆಳೆಸಿ ಅಲ್ಲ ಮಗನೇ, ಬೇರೆ ಹೊಲದಾಳು ಬೆಳೆಸಿ ತಂದಿಲ್ಲೋ ಅಂದ್ಲು. ಯವ್ವ ನನ್ನ ಹೊಲದಾಳು ಬೆಳೆ